ಮತಗಟ್ಟೆಯಲ್ಲಿ ಬಿಗಿ ಭದ್ರತೆ. ಬೆಂಗಳೂರಿನಲ್ಲಿ ಅಗ್ನಿ ಅವಘಡ, ಒಂದೇ ಕುಟುಂಬದ ನಾಲ್ವರು ಸೇರಿ ಐವರು ಸಜೀವ ದಹನ. ರಾಜ್ಯದ ಕರಾವಳಿ ಮಲೆನಾಡಿನಲ್ಲಿ ಭಾರೀ ಮಳೆ ಸಂಭವ, ಘಟ್ಟ ಪ್ರದೇಶಗಳಲ್ಲಿ ಭೂಕುಸಿತ ಸಾಧ್ಯತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಮಂಗಳೂರು, ಕಿಸಾನ್ ವಾಣಿ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರಿಯು, ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಬಂಟ್ವಾಳ ತಾಲೂಕು ಕಡೇಶಿವಾಲಯ ಗ್ರಾಮ ಪಂಚಾಯತ್ನ ಕೃಷಿ ಸಖಿ ಶೋಭಾ ಕೆ ಅವರೊಂದಿಗೆ ಸಂದರ್ಶನ ಕೇಳೋಣ. ಸಂದರ್ಶಿಸುವವರು ಸಾವಿತ್ರಿ ಪೂರ್ಣಚಂದ್ರ. ನಮ್ಮ ಎಲ್ಲ ರೈತ ಮಿತ್ರರಿಗೆ ನಮಸ್ಕಾರ. ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀಮತಿ ಶೋಭಾ ಅವರು. ಬಂಟ್ವಾಳ ತಾಲೂಕಿನ ಕಡೇಶಿವಾಲಯ ಗ್ರಾಮ ಪಂಚಾಯತ್ನಲ್ಲಿ ಕೃಷಿ ಸಖಿಯಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕೃಷಿ ಸಖಿ ಎಂದ್ರೇನು, ಅದರ ಕಾರ್ಯವಿಧಾನಗಳು ಯಾವುವು ಮತ್ತು ಕೃಷಿ ಸಖಿಯಾಗಿ ಅವರು ಏನೇನೆಲ್ಲ ಅನುಭವಗಳನ್ನು ಹೊಂದಿದ್ದಾರೆ ಎನ್ನುವ ಬಗ್ಗೆ ಅವರಲ್ಲಿ ಮಾತನಾಡಿಸೋಣ. ನಮಸ್ಕಾರ ಶೋಭಾ ಅವರೇ. ನಮಸ್ತೆ ಮೇಡಮ್. ನನ್ನ ಹೆಸರು ಶೋಭಾ ಅಂತೇಳಿ, ನಾನು ಬಂಟ್ವಾಳ ತಾಲೂಕಿನ ಕಡೇಶಿವಾಲಯ ಗ್ರಾಮದಲ್ಲಿ ಕೃಷಿ ಸಖಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಮ್ಮದು ಮಾತೃ ಸಂಜೀವಿನಿ ಒಕ್ಕೂಟ ಅಂತೇಳಿ ಎಲ್ಲಾ ಸ್ವಸಹಾಯ ಸಂಘಗಳ ಒಂದು ಒಕ್ಕೂಟ ಇದೆ. ಅದರಲ್ಲಿ ಮುಖ್ಯ ಪುಸ್ತಕ ಬರಹಗಾರರು, ಸ್ಥಳೀಯ ಸಂಪನ್ಮೂಲ ವ್ಯಕ್ತಿ, ಪಶು ಸಖಿ, ಕೃಷಿ ಸಖಿ, ಬಿಸಿ ಸಖಿ ಅಂತೇಳಿ ನಾವು 5 ಜನ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದೇವೆ. ಮತ್ತೆ ನಮ್ದೊಂದು ಒಕ್ಕೂಟ ಇದೆ, ಅದರಲ್ಲಿ ಪದಾಧಿಕಾರಿಗಳಿದ್ದಾರೆ, ಅಧ್ಯಕ್ಷರು, ಉಪಾಧ್ಯಕ್ಷರು, ಅದೇ ರೀತಿ ಒಂದು 9 ಜನದ ಒಂದು ಒಕ್ಕೂಟ ಇದೆ. ಇವರು ನಮ್ಮ ಕಾರ್ಯವೈಖರಿಯನ್ನು ಗಮನಿಸ್ತಾ ಇರ್ತಾರೆ. ನಾವು ನಮ್ಮ ಗ್ರಾಮದಲ್ಲಿರುವಂತಹ ಎಲ್ಲಾ ಸ್ವಸಹಾಯ ಸಂಘಗಳನ್ನು ಒಗ್ಗೂಡಿಸಿ ಒಂದು ಕಡೆಯಲ್ಲಿ ಅವರಿಗೆ ತರಬೇತಿ ನೀಡುವಂತದ್ದು, ಆ ಕಾರ್ಯವನ್ನೆಲ್ಲ ಮಾಡ್ತಾ ಇರ್ತೇವೆ. ಪ್ರತಿ ತಿಂಗಳ 4ನೇ ತಾರೀಕು ನಮ್ಮ ಒಕ್ಕೂಟದ ಮಾಸಿಕ ಸಭೆ ನಡೆಯುತ್ತದೆ. ಅದರಲ್ಲಿ ನಾವು ನಮ್ಮ ಗ್ರಾಮದ ಒಂದೊಂದು ಸಂಘದಿಂದ 2 ಮಹಿಳೆಯರನ್ನು ಕರೆದು ಅವರಿಗೆ ನಾವು ಕೃಷಿಗೆ ಸಂಬಂಧಿಸಿದಂತ ಸಲಹೆಗಳನ್ನು ಮತ್ತು ಮಾಹಿತಿಯನ್ನು ಅವರಿಗೆ ನೀಡ್ತಾ ಇರ್ತೇನೆ. ಅವರು 2 ಬಂದವರು ಅವರ ತಂಡದ ಅಂದ್ರೆ ಅವರ ಸಂಘದ ಸದಸ್ಯರಿಗೆ ಅವರು ಮಾಹಿತಿ ನೀಡ್ತಾರೆ. ಒಮ್ಮೊಮ್ಮೆ ನಾವು ಸಂಘಕ್ಕೆ ಹೋಗಿ ಕೂಡ, ಅನಿವಾರ್ಯ ಇದ್ದಾಗ ಸಂಘಕ್ಕೆ ಹೋಗಿ ಕೂಡ ಅವರಿಗೆ ಮಾಹಿತಿ ನೀಡಿದ್ದುಂಟು. ಅಂದ್ರೆ ನಾವು ಕೃಷಿಕರು ಮತ್ತು ಕೃಷಿ ಇಲಾಖೆಯ ನಡುವಿನ ಒಂದು ಕೊಂಡಿಯಾಗಿ ಕೆಲಸ ನಿರ್ವಹಿಸ್ತೇವೆ. ಕೃಷಿ ಮಾಡ್ತಾ ಇರುವವರಿಗೆ ಅವರಿಗೆ ಕೃಷಿ ಇಲಾಖೆ ಎಲ್ಲಿ ಉಂಟು, ಅಲ್ಲಿ ಏನೇನು ಸೌಲಭ್ಯಗಳುಂಟು, ನಮ್ಗೆ ಸಿಗ್ಬಹುದು ಅನ್ನುವಂತ ಒಂದು ಆಲೋಚನೆಗಳು ಇರುವುದಿಲ್ಲ. ಕೃಷಿ ಇಲಾಖೆ ಎಲ್ಲಿ ಉಂಟು ಅಂತಲೇ ಕೆಲವರಿಗೆ ಗೊತ್ತಿಲ್ಲ. ಕೃಷಿ ಇಲಾಖೆಗೆ ನಾವು ಬನ್ನಿ ಅಂತ ಹೇಳಿದ್ರೆ ಅದು ಎಲ್ಲಿ ಮೇಡಮ್ ಅಂತ ಕೇಳ್ತಾರೆ. ಅಂತ ಕೃಷಿಕರನ್ನು ನಾವು ಕರ್ಕೊಂಡು ಹೋಗಿ ಅವರಿಗೆ ಯಾವ ಸೌಲಭ್ಯ ಸಿಗುತ್ತದೆ ಅದಕ್ಕೆ ನಾವು ಅರ್ಜಿ ಹಾಕಿ ಅವರಿಗೆ ದೊರಕಿಸಿಕೊಡುವಂತಹ ಕೆಲಸವನ್ನು ಕೂಡ ಮಾಡ್ತೇವೆ. ನಮ್ಮ ಮುಖ್ಯ ಉದ್ದೇಶ ನಮ್ಮ ಗ್ರಾಮದ ಮಹಿಳೆಯರು ಸಬಲರಾಗಬೇಕು. ಅವರು ಯಾವುದೇ ಕೆಲಸ ಕಾರ್ಯ ಇಲ್ಲದೆ ಸುಮ್ಮನೆ ಮನೆಯಲ್ಲಿ ಇರಬಾರದು, ಯಾವುದಾದ್ರೂ ಒಂದು ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿರಬೇಕು ಎನ್ನುವಂಥದ್ದು. ನಾವು ಮೊದಲು ಮಹಿಳೆಯರನ್ನು ಗುರುತಿಸ್ತೇವೆ. ಮಹಿಳೆಯರು ನಮ್ಗೆ ಸಾಕಾಗದಿದ್ರೆ ಆ ಸೌಲಭ್ಯ ಪಡೆಯುವಲ್ಲಿ ಮತ್ತೆ ಊರಿನ ರೈತರನ್ನು ಭೇಟಿ ಮಾಡ್ತೇವೆ. ಅವರಿಗೆ ಕೂಡ ಸಣ್ಣ ಸಣ್ಣ ರೈತರಿರ್ತಾರೆ ಕೆಲವರು. ದೊಡ್ಡ ರೈತರೆಲ್ಲ ಸೌಲಭ್ಯ ಸಿಗ್ತದೆ, ಅವರಿಗೆ ಏನು ಎಷ್ಟು ಸಿಗ್ತದೆ ಎಲ್ಲ ಗೊತ್ತಿರ್ತದೆ, ಅವರು ಇಲಾಖೆಗೆ ಭೇಟಿ ಕೊಡ್ತಾ ಇರ್ತಾರೆ. ಸಣ್ಣ ರೈತರಿಗೆ ಗೊತ್ತಿರುವುದಿಲ್ಲ ನಮ್ಮ ಹತ್ರ ಜಾಗ ಸ್ವಲ್ಪ ಇದೆ, ನಮ್ಗೆ ಸಿಗ್ತದೋ ಇಲ್ವಂತ ಅವರಿಗೊಂದು ಅನುಮಾನ ಇರ್ತದೆ. ಇರ್ತದೆ. ಅಂತವರಿಗೆ ನಿಮ್ಗೆ ಸಿಗ್ತದೆ ಇಂತ ಟಾರ್ಪಲ್ ಆಗಿರ್ಬೋದು, ಸೋಲಾರ್ ಟಾರ್ಪಲ್ ಆಗಿರ್ಬೋದು, ಇದು ಅಡಿಕೆ ಮರಗಳಿಗೆ ಮದ್ದು ಬಿಡುವಂತಹ ಸ್ಪ್ರೇಯರ್ ಪಂಪ್, ಸೋಲಾರ್ ಪಂಪ್ಗಳು ಅದೆಲ್ಲ ಈ ರೀತಿ ಸಿಗ್ತದೆ. ಎಷ್ಟು ಸಹಾಯಧನ ಸಿಗ್ತದೆ ಎಲ್ಲ ನಾವು ಹೇಳ್ತೇವೆ. ಅಂದ್ರೆ SC/ST ರೈತರಿಗಾದ್ರೆ ಅವರಿಗೆ 90% ಸಹಾಯಧನದಲ್ಲಿ ಎಲ್ಲಾ ಸೌಲಭ್ಯ ಸಿಗ್ತದೆ. ಮತ್ತೆ ಸಾಮಾನ್ಯ ಅಂದ್ರೆ OBC ಅವರಿಗೆ, ಇತರ ಸಾಮಾನ್ಯ ರೈತರಿಗೆ, ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ 90% ಅವರಿಗೆ ಸಹಾಯಧನ ಸಿಗ್ತದೆ. ಉಳಿದವರಿಗೆ 50% ಸಹಾಯಧನದಲ್ಲಿ ಸೌಲಭ್ಯವನ್ನು ತೆಗೆಸಿಕೊಡುವಂತಹ ಕೆಲಸ ಮಾಡ್ತೇನೆ. ಕೃಷಿ ಸಖಿ ಶೋಭಾ ಅವರೇ, ನಿಮ್ಮ ಈ ಸೇವೆಗಳು ಗ್ರಾಮೀಣ ಮಹಿಳೆಯರಿಗೆ ಮಾತ್ರ ಸೀಮಿತವಾದದ್ದಲ್ಲ ಅಲ್ವಾ? ಇಲ್ಲ, ಗ್ರಾಮೀಣ ಮಹಿಳೆಯರಿಗೆ ಮಾತ್ರ ಅಲ್ಲ, ಪುರುಷರಿಗೂ ಕೂಡ ಜೋಡಿಸಿಕೊಳ್ಬಹುದು. ಅಂದ್ರೆ ಗ್ರಾಮೀಣ ಮಹಿಳೆಯರ ಮೂಲಕ ನಾವು ಸಾಲ ತೆಗೆಸಿಕೊಟ್ಟು, ಗಂಡಸರು ಕೂಡ ಈ ಎರೆಹುಳು ಗೊಬ್ಬರದ ತೊಟ್ಟಿ ಮನೆಯಲ್ಲಿ ಮಾಡುವಂತದ್ದು, ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ ಕೃಷಿ ಹೊಂಡಗಳನ್ನು ರಚಿಸುವಂತದ್ದು, ಮತ್ತೆ ಹಸು ಕುರಿ ಸಾಕಾಣಿಕೆ, ಆಡು ಸಾಕಾಣಿಕೆ ಅಂತವನ್ನು, ಕೋಳಿ ಸಾಕಾಣಿಕೆ, ನಾಟಿ ಕೋಳಿಗೆ ಜಾಸ್ತಿ ಇದು ಕೊಡ್ತೇವೆ. ಹಾಗೆ ಒಬ್ಬ ಸಮಗ್ರ ಕೃಷಿಕನನ್ನು ಕೂಡ ನಾವು ಊರಿನಿಂದ ಸೆಲೆಕ್ಟ್ ಮಾಡಿ ತಾಲೂಕಿಗೆ ಅವರ ವಿವರವನ್ನು ಕಳಿಸಿಕೊಡ್ತೇವೆ. ಅಂದ್ರೆ ಆಯ್ಕೆ ಮಾಡ್ತಾರೆ ಅವರು, ಯಾರು ಸಮಗ್ರ ಕೃಷಿಕರು, ಇವರಲ್ಲಿ ಏನೆಲ್ಲ ಉಂಟು ಅಂತೇಳಿ ನೋಡ್ತಾರೆ. ನಾವು ಕೂಡ ನೋಡಿ ಫೋಟೋ ಕಳಿಸಿಕೊಡ್ತೇವೆ. ಅವರಿಗೆ ಪ್ರೈಸ್ ಉಂಟು ತಾಲೂಕಿನಲ್ಲಿ. ತಾಲೂಕಲ್ಲಿ ಸೆಲೆಕ್ಟ್ ಆದವರನ್ನು ಜಿಲ್ಲೆಗೆ ಕಳಿಸಿಕೊಡ್ತಾರೆ, ಜಿಲ್ಲೆಯಲ್ಲಿ ಸೆಲೆಕ್ಟ್ ಆದವರನ್ನು ರಾಜ್ಯಕ್ಕೆ ಕಳಿಸಿಕೊಡ್ತೇವೆ. ಮತ್ತೆ ನೈಸರ್ಗಿಕ ಕೃಷಿ ಮಾಡುವುದು ಹೇಗೆ, ನೈಸರ್ಗಿಕ ಕೃಷಿ ಯಾಕೆ ಮಾಡಬೇಕು, ಅದರ ಬಗ್ಗೆ ಎಲ್ಲ ನಾವು ರೈತರಿಗೆ ಮಾಹಿತಿ ಕೊಡ್ತೇವೆ, ಮಹಿಳೆಯರಿಗೆ ಕೂಡ ಕೊಡ್ತೇವೆ. ಮತ್ತೆ ನೈಸರ್ಗಿಕ ಕೃಷಿ, ಪ್ರತಿಯೊಬ್ಬರ ಮನೆಯಲ್ಲೂ ಹಸು ಇರಬೇಕು ನೈಸರ್ಗಿಕ ಕೃಷಿ ಮಾಡುವವರು. ಮತ್ತೆ ನೀರಿನ ಅವರಿಗೆ ಸಾಕಷ್ಟು ಲಭ್ಯ ಇರಬೇಕು. ಅವರ ಮಣ್ಣು ಪರೀಕ್ಷೆ ಮಾಡಬೇಕು, ರಹಿತ ಮಣ್ಣು, ಹಾಗೆ ಅದರ ರಸಸಾರವನ್ನು, PH ಲೆವೆಲ್ ಎಲ್ಲ ಟೆಸ್ಟ್ ಮಾಡಲಿಕ್ಕಿದೆ. ಆ ಮಣ್ಣು ಪರೀಕ್ಷೆಯ ಕಾರ್ಯವನ್ನು ಕೂಡ ನಾವು ಮಣ್ಣನ್ನು ಸ್ಯಾಂಪಲ್ ಕಲೆಕ್ಟ್ ಮಾಡಿ ನಾವು ಇಲಾಖೆಗೆ ಕಳಿಸಿಕೊಡ್ತೇವೆ. ಅದು ಕೂಡ ನಮ್ಮ ಕೆಲಸವೇ. ಮತ್ತೆ ಇಲಾಖೆಯವರು ಕೂಡ ಸಪೋರ್ಟ್ ಮಾಡ್ತಾರೆ, ಅವರು ಕೂಡ ಬರ್ತಾರೆ ಫೀಲ್ಡ್ ಗೆ. ಅವರನ್ನು ಕರ್ಕೊಂಡು, ಅವರಿಗೆಲ್ಲ ಗೊತ್ತಿರುವುದಿಲ್ಲ ಎಲ್ಲೆಲ್ಲಿ ಮೂಲೆ ಮೂಲೆ ರೈತರುಗಳು ಇದ್ದಾರೆ ಅಂತೇಳಿ, ನಾವು ಕರ್ಕೊಂಡು ಹೋಗ್ತೇವೆ ಅವರನ್ನು. ಅವರು ಕೂಡ ನಮಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಮತ್ತೆ ಮಣ್ಣು ಪರೀಕ್ಷೆಯ ಕಾರ್ಡ್ ಕೊಡ್ತಾರೆ, ಅದನ್ನು ನಾವು ರೈತರಿಗೆ ಹಂಚಬೇಕು. ಮತ್ತೆ ಕೇಂದ್ರ ಸರ್ಕಾರದ ಒಂದು ಅತ್ಯದ್ಭುತ ಯೋಜನೆ PM-Kisan ಯೋಜನೆ ಅಂತೇಳಿ, ಆ ದುಡ್ಡು ರೈತರ ನೇರ ಖಾತೆಗೆ ಜಮಾ ಆಗ್ತದೆ. ಅದರಲ್ಲಿ ಮಧ್ಯದಲ್ಲಿ ಯಾರು ಮಧ್ಯವರ್ತಿಗಳಿಲ್ಲ. ಅದು ನಮ್ಮ 20 ಸೆಂಟ್ಸ್ಗಿಂತ ಯಾರಿಗೆ ಜಾಸ್ತಿ ಜಾಗ ಇದೆ, ಕೃಷಿ ಇದೆ, ಅವರಿಗೆ ಈ ಯೋಜನೆಯ ಫಲಾನುಭವಿಗಳು. ಅವರದ್ದು KYC ಮಾಡಿಸಿಕೊಡ್ಲಿಕ್ಕೆ ಇರ್ತದೆ. ಅದಕ್ಕೆ ನಮ್ಗೆ ಒಬ್ಬೊಬ್ಬ ಒಂದೊಂದು ಗ್ರಾಮದಲ್ಲಿ ವಿಲೇಜ್ ನೋಡಲ್ ಆಫೀಸರ್ಸ್ ಅಂತೇಳಿ ಕೃಷಿ ಇಲಾಖೆಯವರು ನಮ್ಮನ್ನು ನೇಮಕ ಮಾಡಿದ್ದಾರೆ. ನಾನು ಕೃಷಿ ಸಖಿ NRLM ಇಂದ, ಕೃಷಿ ಇಲಾಖೆಯಿಂದ VNO ಅಂದ್ರೆ ವಿಲೇಜ್ ನೋಡಲ್ ಆಫೀಸರ್ ಅಂತ. ಈ ಕೃಷಿ ಸಮ್ಮಾನ್ ನಿಧಿಯ ಎಲ್ಲಾ ಇದರನ್ನು ನಾನೇ ನೋಡ್ಕೊಳ್ಳುದು. ಅಂದ್ರೆ ಅವರ ಒಂದು ಲಿಸ್ಟ್ ನಮ್ಗೆ ಒಂದು ಆಪ್ ಅಲ್ಲಿ ಬರ್ತದೆ, ಯಾರ್ಯಾರದು ಕಿಸಾನ್ ಸಮ್ಮಾನ್ ನಿಧಿ ಬರಲಿಲ್ಲ, ಅಲ್ಲಲ್ಲಿ ಸ್ಟಕ್ ಆಗಿದೆ ಅವರ ಬ್ಯಾಂಕ್ ಅಕೌಂಟ್, ಅಂದ್ರೆ ಅವರು ಅಕೌಂಟ್ ಅಲ್ಲಿ ಟ್ರಾನ್ಸಾಕ್ಷನ್ ಏನು ಮಾಡ್ತಾ ಇಲ್ಲ, ಸ್ಟಕ್ ಆಗಿದೆ, ಅವರಿಗೆ ದುಡ್ಡು ಬರ್ತಾ ಇಲ್ಲ. ಅದನ್ನೆಲ್ಲ KYC ಮಾಡಿ ನಾವು ಸರಿ ಮಾಡಿ ಕೊಡ್ತೇವೆ. ಅವರಿಗೆ ಅವರ ಫೋಟೋ ಅಥೆಂಟಿಕೇಶನ್ ಇರ್ತದೆ, ಫೇಸ್ ಅಥೆಂಟಿಕೇಶನ್ ಮಾಡಿ ನಾವು ಅಪ್ಲೋಡ್ ಮಾಡ್ಲಿಕ್ಕೆ ಇರ್ತದೆ. ಅಂತವರನ್ನು ಫೋನ್ ಮಾಡಿ ನಾವು ಒಮ್ಮೊಮ್ಮೆ ಪಂಚಾಯತ್ಗೆ ಕರೆದು ಮಾಡ್ತೇವೆ. ಬರ್ಲಿಕ್ಕೆ ಆಗದಿದ್ದವರು ಇರ್ತಾರೆ, ಕೆಲವರು ಬೆಡ್ ರಿಡನ್ ಕಾಯಿಲೆಯಿಂದ ಬಳಲುತ್ತಿರುವವರು, ಅವರ ಮನೆಗೆ ಹೋಗಿ ಸಹ ಮಾಡಿ ಕೊಟ್ಟಿದ್ದೇವೆ ತುಂಬಾ ಜನರಿಗೆ. ಹಾಗೆ ಅವರು ತುಂಬಾ ಜನರಿಗೆ 1 ವರ್ಷದಿಂದ 2-3 ಕಂತು ಬರದೇ ಇದ್ದವರದ್ದು ಬಂದಿದೆ, ನಾನು KYC ಮಾಡಿ ಕೊಟ್ಟಿರುವಂತದ್ದು. ಆ ದುಡ್ಡು ಅವರಿಗೆ ಒಂದು ಖುಷಿ ಆಗ್ತದಲ್ಲ ಮೇಡಮ್, ನಮ್ಗೆ ಒಂದು ಏನಿಲ್ಲ ಅಂತ ಹೇಳುವ ಇಲಾಖೆಯಿಂದ, ಹೀಗೆ ನಮಗೆ ಸರ್ಕಾರದಿಂದ ಹೀಗೆ ದುಡ್ಡು ಬಂದಿದೆ ಅಂತ ಹೇಳಿ ನಾವು ಬೇರೆಯವರ ಹಂಗಲ್ಲಿ ಬದುಕಬೇಕಾಗಿಲ್ಲ ಅಂತೇಳಿ ವಯಸ್ಸಾದವರಿಗೆಲ್ಲ ಒಂದು ತುಂಬಾ ಖುಷಿ ಆಗ್ತದೆ. ನಮ್ಮನ್ನು ತುಂಬಾ ಚಂದ ಮಾಡಿ ನೋಡ್ತಾರೆ ಮನೆ ಬಾಗಿಲಿಗೆಲ್ಲ ಹೋಗುವಾಗ ರೈತರು. ಹಾಗೆ ಪ್ರಧಾನಮಂತ್ರಿ ಕೃಷಿ ಸಮ್ಮಾನ್ ಯೋಜನೆ, ಹಾಗೆ ಪ್ರಧಾನಮಂತ್ರಿ ಕೃಷಿ ವಿಮಾ ಯೋಜನೆ ಇದೆ, ಕೃಷಿ ವಿಮಾ ಬೆಳೆ ವಿಮೆ ಯೋಜನೆ, ಫಸಲ್ ಬಿಮಾ ಯೋಜನೆ ಅಂತ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಇದೆ. ಕಳೆದ ವರ್ಷ ಬೆಳೆ ಸಮೀಕ್ಷೆ ಮಾಡಿದವರು ಬೆಳೆ ವಿಮೆ ಕಟ್ಟಬೇಕು. ಅಂದ್ರೆ ಸಾಲ ಇದ್ದವರು ಸೊಸೈಟಿಯಲ್ಲೆಲ್ಲ, ಸಾಲ ಇದ್ದವರು ಸೊಸೈಟಿಯಲ್ಲಿ ಕಟ್ಟಬಹುದು, ಸಾಲ ಇಲ್ಲದವರು CS ಸೆಂಟರ್ಗಳಲ್ಲಿ ಗ್ರಾಮಗಳಲ್ಲೆಲ್ಲ ಬೆಳೆ ವಿಮೆಯನ್ನು ಕಟ್ಟಬಹುದು. ಅದು ಕಾಳು ಮೆಣಸಿಗೆ ಎಕರೆಗೆ ಇಷ್ಟು, ಮತ್ತೆ ಅಡಿಕೆಗೆ ಇಷ್ಟು, ಭತ್ತಕ್ಕೆ ಇಷ್ಟು ಅಂತ ಇದೆ. ಅದು ಅವರು CS ಸೆಂಟರ್ಗಳಲ್ಲಿ ಅವರು ಹೇಳ್ತಾರೆ ಎಷ್ಟು ಅಂತೇಳಿ. ಮತ್ತೆ FID ಕಾರ್ಡ್ ಮಾಡಿಸಿರ್ಬೇಕು ಎಲ್ಲಾ ರೈತರು. ಈಗ ಇಲಾಖೆಯ ಎಲ್ಲಾ ಸೌಲಭ್ಯಗಳನ್ನು ನಾವು ಪಡ್ಕೊಳ್ಬೇಕಾದ್ರೆ ಅವರಲ್ಲಿ FID ಕಾರ್ಡ್ ಮುಖ್ಯ. ಅದೇನದು FID ಕಾರ್ಡ್ ಅಂದ್ರೆ? ಅಂದ್ರೆ ಫಾರ್ಮರ್ ಐಡೆಂಟಿಫಿಕೇಶನ್ ಕಾರ್ಡ್ ಅಂತೇಳಿ, ಅವರಿಗೆ ಒಂದು ನಂಬರ್ ಅಂತ ಇರ್ತದೆ. ನಮ್ಗೆ ಅದು ಸುಲಭವಾಗಿ ನಮ್ಮ ಮೊಬೈಲ್ ಅಲ್ಲಿ ನಾವು ಇಲಾಖೆಯ ಸೌಲಭ್ಯವನ್ನು ಪಡ್ಕೊಳ್ಳಿಕ್ಕೆ ಹೋಗುವಾಗ FID ನಂಬರ್ ಬರೀಲಿಕ್ಕೆ ಇರ್ತದೆ ನಾವು ಅರ್ಜಿ ಹಾಕುವಾಗ. ಹಾಗಾಗಿ ಎಲ್ಲಾ ರೈತರು ಆಲ್ರೆಡಿ ಮಾಡಿಸಿರ್ತಾರೆ, ಹೊಸದಾಗಿ ಈಗ ಜಾಗ ಪಡ್ಕೊಂಡವರು ಅವರಿಗೆಲ್ಲ ಈ ಮಾಹಿತಿಯನ್ನು ಕೊಡುವುದು ನಾವು. ಅಂದ್ರೆ FID ಕಾರ್ಡ್ ಮಾಡಿಸಿ ಅಂತ, ಅದು ಕೂಡ CS ಸೆಂಟರ್ ಅಲ್ಲಿ ಮಾಡಿ ಕೊಡ್ತಾರೆ. CS ಸೆಂಟರ್ ಅಲ್ಲಿ ಆಗದಿದ್ರೆ ಕೃಷಿ ಇಲಾಖೆಯಲ್ಲಿ ಕೂಡ ಮಾಡಿಸಿ ಕೊಡುವಂತದ್ದು. ಮತ್ತೆ ಉದ್ಯೋಗ ಖಾತ್ರಿ ಚೀಟಿಗಳನ್ನು ಮಾಡಿ ಕೊಡುವಂತದ್ದು. ಅಂದ್ರೆ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರಿಗೆ ಹೇಳ್ತೇವೆ ನಾವು, ಹೀಗೆ ಹೀಗೆ ಉದ್ಯೋಗ ಖಾತ್ರಿ ಚೀಟಿಯನ್ನು ಮಾಡಿಸಿ ಅಂತೇಳಿ. ಅವರಿಗೆ ಗೊತ್ತಿಲ್ಲದಿದ್ರೆ ಹೇಗೆ ಮಾಡಿಸಬೇಕು ಮೇಡಮ್ ಅಂತೇಳಿ ನಾವು ಅವರಿಗೆ ಮಾಡಿಸಿ ಕೊಡ್ತೇವೆ. ಮತ್ತೆ ಉದ್ಯೋಗ ಖಾತ್ರಿಯಲ್ಲಿ ಅರ್ಜಿ ಸಲ್ಲಿಸುವಂತದ್ದು, ಈಗ BPL ರೇಷನ್ ಕಾರ್ಡ್ ಇರುವವರಿಗೆ ಅವರಿಗೆ ಡೈರೆಕ್ಟ್ ಆಗಿ ಪಂಚಾಯತ್ನಲ್ಲಿ ಅರ್ಜಿ ಸಲ್ಲಿಸಬಹುದು. ಈಗ 2.5 ಎಕರೆಗಿಂತ ಜಾಸ್ತಿ ಕೃಷಿ ಇದ್ದವರಿಗೆ ಅತಿ ಸಣ್ಣ ರೈತರು ಅಂತ ಸರ್ಟಿಫಿಕೇಟ್ ಮಾಡಿಸಬೇಕು, ಅವರಿಗೆ ಕೂಡ ಮಾಡಿಸಲಿಕ್ಕೆ ಆಗ್ತದೆ. 2.5 ಎಕರೆಗಿಂತ ಜಾಸ್ತಿ ಕೃಷಿ ಇದ್ದವರಿಗೆ ಸಿಗುದಿಲ್ಲ, ಉದ್ಯೋಗ ಖಾತರಿಯಲ್ಲಿ ಸೌಲಭ್ಯ ಸಿಗುದಿಲ್ಲ. ಉದ್ಯೋಗ ಖಾತರಿ ಚೀಟಿ ಹೊಂದಿರುವವರಿಗೆ ವರ್ಷಕ್ಕೆ 100 ಆಳುಗಳ ಸಂಭಾವನೆ ಸಿಗ್ತದೆ, ಅಂದ್ರೆ ಒಬ್ಬರಿಗೆ 349 ರೂಪಾಯಿ ಹಾಗೆ 100 ಆಳುಗಳ ಅಷ್ಟು ಕೆಲಸದ ಸಂಭಾವನೆ ನಮಗೆ ಸಿಗ್ತದೆ. ಅಂದ್ರೆ 100 ದಿನದ 100 ದಿನದ ಹೌದು 100 ದಿನದ ಕೆಲಸದ ಸಂಭಾವನೆ ಸಿಗ್ತದೆ. ಮಹಿಳೆಯರಿಗೆ ಪುರುಷರಿಗೆ ಇಬ್ಬರಿಗೂ ಒಂದೇ ರೀತಿಯಾಗಿದೆ. ಹಾಗೆ ಬೆಳೆ ಉದ್ಯೋಗ ಖಾತರಿ ಚೀಟಿಗಳನ್ನೆಲ್ಲ ನಾವು ಮಾಡಿಸಿ ಕೊಡ್ತೇವೆ. ಮತ್ತೆ ಸಂಘದಲ್ಲಿ ಕಿರುಬಂಡವಾಳ ನಿಧಿ ಅಂತೇಳಿ ಒಕ್ಕೂಟದಿಂದ ಕೃಷಿಯೇತರ ಚಟುವಟಿಕೆ ಮಾಡುವವರಿಗೆ, ಕೃಷಿಯಲ್ಲಿ ಚಟುವಟಿಕೆ ಮಾಡುವವರಿಗೆ ಕೂಡ ಕಿರುಬಂಡವಾಳ ನಿಧಿ ಅಂತೇಳಿ, ಅದರಿಂದ CIF ಅಂತ ಲೋನ್ ತೆಗೆಸಿ ಕೊಡ್ತಾರೆ. ಮತ್ತೆ ಅದು ಕಿರುಬಂಡವಾಳ ಯೋಜನೆಯಲ್ಲಿ ಏನೆಲ್ಲ ಮಾಡ್ಲಿಕ್ಕೆ? ಅದಕ್ಕೆ ನಾವು ಮನೆಯಲ್ಲಿ ಸ್ವ ಉದ್ಯೋಗ ಮಾಡುವ, ಅಂದ್ರೆ ಹಪ್ಪಳ ಸಾಂಬಾರ್ ಪುಡಿ ತಯಾರಿಕೆ ಅಥವಾ ಏನಾದರೂ ಎಣ್ಣೆಗಳು, ನೋವಿನ ಎಣ್ಣೆಗಳನ್ನು ತಯಾರು ಮಾಡುವಂತದ್ದು, ಉಪ್ಪಿನಕಾಯಿ ಮಾಡುವಂತದ್ದು, ಅಂತವನ್ನೆಲ್ಲ ಮಾಡ್ತಾರೆ ಕೆಲವರು. ಅಂತವರಿಗೆ ಸಾಲ ಸೌಲಭ್ಯದ ವ್ಯವಸ್ಥೆ ಇದೆ, ಅದನ್ನು ತಿಂಗಳಿಗೊಂದ್ಸಲ ಒಕ್ಕೂಟದಲ್ಲಿ ಬಂದು ಸಂಗ್ರಹ ಮಾಡುವಂತದ್ದು, ಅಥವಾ ಅವರ ಸಂಘದ ಪಾಸ್ಬುಕ್ ಪುಸ್ತಕಕ್ಕೆ ಹಾಕಿ ಅಲ್ಲಿಂದ ಚೆಕ್ ಅನ್ನು ತಂದು, ಸಂಘದ ಚೆಕ್ ಅನ್ನು ತಂದು ಇವರಿಗೆ ಒಕ್ಕೂಟದ ಮುಖ್ಯ ಬರಹಗಾರರು ಅಂತ ಒಬ್ರು ಇರ್ತಾರೆ, ಅವರಲ್ಲಿ ಕೊಡುವಂತದ್ದು. ಅವರು ಬ್ಯಾಂಕಿಗೆ ಹಾಕ್ತಾರೆ ಅದನ್ನು. ಮುಂಚೆ ಎಲ್ಲರೂ ಬಂದು ಒಕ್ಕೂಟದಲ್ಲಿ ಕಟ್ತಾ ಇದ್ರು, ಈಗ ಜಾಸ್ತಿ ಹಣದ ವ್ಯವಹಾರ ಕೈಯಲ್ಲಿ ಆಗ್ಬಾರ್ದು ಅಂತೇಳಿ, ಪಾರದರ್ಶಕವಾಗಿರ್ಬೇಕಂತ ಹೇಳಿ ಬ್ಯಾಂಕಿಗೆ ಒಕ್ಕೂಟಕ್ಕೆ ಹಾಕಿ ಒಕ್ಕೂಟದಿಂದ ಚೆಕ್, ಅವರ ಸಂಘದ ಚೆಕ್ ಅನ್ನು ತಂದು ಇವರಿಗೆ ಮುಖ್ಯ ಬರಹಗಾರರಿಗೆ ಕೊಡ್ತಾರೆ. ಕೋಳಿ ಸಾಕಾಣಿಕೆ ಮಾಡುವಂತದನ್ನು, ನಾಟಿ ಕೋಳಿ ಸಾಕಾಣಿಕೆ ಮಾಡುವ ಅಂತವರಿಗೆಲ್ಲ ಸಹಾಯಧನ ಇದರಲ್ಲಿ ಸಿಗ್ತದೆ. SC ಅವರಿಗೆ, ST ಅವರಿಗೆಲ್ಲ ಒಮ್ಮೊಮ್ಮೆ ಸಬ್ಸಿಡಿ ಸಿಗ್ತದೆ. ಒಬ್ರು ಹಸು ಸಾಕಾಣಿಕೆಗೆ ಅಂತೇಳಿ 25,000 ಸಾಲ ಪಡ್ಕೊಂಡಿದ್ರು, ಅವರಿಗೆ 15,000 ಮಾತ್ರ ವಾಪಸ್ ಕಟ್ಟಲಿಕ್ಕೆ ಇತ್ತು, 10,000 ಅವರಿಗೆ ವಾಪಸ್ ಸಿಕ್ಕಿತ್ತು, ಸಬ್ಸಿಡಿ ಸಿಕ್ಕಿತ್ತು. ಅದೇ ರೀತಿ ಒಮ್ಮೊಮ್ಮೆ ಒಂದೊಂದು ಯೋಜನೆಗಳು ಬರ್ತಾ ಇರ್ತವೆ, ಹಾಗೆ ಅದನ್ನೆಲ್ಲ ನಾವು ಮಹಿಳೆಯರಿಗೆ ಸಂಘದಲ್ಲಿ ಹೋಗಿ ಮಾಹಿತಿ ಕೊಡುವಂತದ್ದು ಕೆಲಸ ಮಾಡ್ತೇವೆ. ಈ ಕಡೇಶಿವಾಲಯ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇಷ್ಟೆಲ್ಲ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀರಿ, ನಿಮ್ಮ ಕಾರ್ಯ ವಿಸ್ತಾರದ ಬಗ್ಗೆ ಇನ್ನಷ್ಟು ಹೇಳುದಾದ್ರೆ? ನಾನು ಕೃಷಿಕರಿಗೆ ಇಲ್ಲಿ ಯಾರಿಗೆಲ್ಲ ಅಗತ್ಯ ಉಂಟು ಅವರನ್ನೆಲ್ಲ ಕರೆದು, ಒಂದು 40-50 ಜನರನ್ನು ಕರೆದು ನಾನು ಜೇನು ಕೃಷಿ ತರಬೇತಿ ಅಂತೇಳಿ ಮಾಡಿಸಿದ್ದೇವೆ. ಅಂದ್ರೆ ಇಲಾಖೆಯಿಂದ ಅವರನ್ನು ಕರೆದಿದ್ದೇವೆ. ನಮ್ಗೆ ಬೆಳ್ತಂಗಡಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಿಂದ ಬಂದಿದ್ರು, ಅವರು ಬಂದು ನಮ್ಗೆ ಜೇನು ಕೃಷಿ ತರಬೇತಿಗೆ ಒಬ್ರು ಬೇರೆ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಖರ್ಚು ವೆಚ್ಚ ಎಲ್ಲ ಅವರೇ ಜಿಲ್ಲೆಯಿಂದ ನೋಡ್ಕೊಂಡಿದ್ರು. ನಿಮ್ಮ ಗ್ರಾಮ ಪಂಚಾಯತ್ನಲ್ಲೇ ಮಾಡಿದ್ದೇವೆ, ಮಾಡಿದೀವಿ. ಮತ್ತೆ ಎರೆಹುಳ ಗೊಬ್ಬರದ ತೊಟ್ಟಿ ಹೇಗೆ ಮಾಡುದು ಅಂತೇಳಿ ಪ್ರಾತ್ಯಕ್ಷಿಕೆ ಮೂಲಕ, ಇವರು ಮಧುಸೂದನ್ ಅಂತ ರೈತರಿದ್ದಾರೆ ಅವರ ಮನೆಗೆಲ್ಲ ಹೋಗಿ ನಾವು ಹಸುಗಳನ್ನೆಲ್ಲ ನೋಡಿ, ಮತ್ತೆ ಎರೆಹುಳ ಗೊಬ್ಬರದ ಇಲ್ಲಿ ಒಬ್ರು ನಾರಾಯಣ ರಾವ್ ಅಂತ ಅವರ ಮನೆಯಲ್ಲಿ ಇದೆ ಆ ಎರೆಹುಳ ಗೊಬ್ಬರದ ತೊಟ್ಟಿ, ಅದನ್ನೆಲ್ಲ ನೋಡಿ ನಾವು ಹೇಗೆ ಮಾಡುದೆಲ್ಲ ಅದರ ಬಗ್ಗೆ ತರಬೇತಿ ಕೊಟ್ಟಿದ್ದೇವೆ ರೈತರಿಗೆ. ಮತ್ತೆ ಜಲಾನಯನ ಅಭಿವೃದ್ಧಿ ಅಡಿಯಲ್ಲಿ ಕೃಷಿ ಭಾಗ್ಯ ಯೋಜನೆ ಅಂತ ಇದೆ, ಅಂದ್ರೆ ನಾವು ಭೂಮಿಯಲ್ಲಿ ಫಲವತ್ತತೆಯನ್ನು ಕಾಪಾಡುವಂತದ್ದು, ಹಿಂಡಿ ಅಣೆಕಟ್ಟುಗಳನ್ನು ಅದನ್ನೆಲ್ಲ ನಾವು ನಮ್ಮ ಊರಿಗೆ ಬೇಕು ಅಂತ ಹೇಳಿ ಕೃಷಿ ಇಲಾಖೆಯವರಲ್ಲಿ ನಾವು ಮನವಿ ಕೊಟ್ರೆ, ರೈತರದ್ದೆಲ್ಲ ನಮ್ಮ ಗ್ರಾಮಕ್ಕೆ ಕೊಡುವುದು ಅಂತ ಇದ್ರೆ ಮಾಡಿಸಿ ಕೊಡ್ತಾರೆ ಕೃಷಿ ಇಲಾಖೆಯಿಂದ. ಕೃಷಿ ಭಾಗ್ಯ ಯೋಜನೆಯಲ್ಲಿ ನಮ್ಗೆ ಈ ವರ್ಷ 2 ಫಲಾನುಭವಿಗಳು ನಮ್ಮ ಗ್ರಾಮದಿಂದ ಸೆಲೆಕ್ಟ್ ಆಗಿದ್ದಾರೆ, ಒಬ್ರು ಶ್ಯಾಮಲ ನಾಯಕ್ ಅಂತೇಳಿ, ಇನ್ನೊಬ್ರು ಗಿರೀಶ್ ಪುಂಡಿಕಾಯಿ ಅಂತೇಳಿ, ಅವರಿಬ್ರು ಕೂಡ ಮಾಡಿದ್ದಾರೆ. ಅವರಿಗೆ ಸುಮಾರು ಅದರಲ್ಲಿ 90% ಸಹಾಯಧನ ಸರ್ಕಾರದಿಂದ ದೊರೆತಿದೆ. ಹೌದು, ಮತ್ತೆ ಅದೇ ಒಂದು ಜೇನು ಕೃಷಿ ಮತ್ತೆ ಕೃಷಿ ಭಾಗ್ಯ, ಮತ್ತೆ ನಾನು PM-Kisan ಇದು KYC, ಅದು ವರ್ಷಕ್ಕೆ 3 2,000 ಆಗಿ ಕೃಷಿಕರ ಅಕೌಂಟ್ಗೆ ಬೀಳ್ತದೆ. 3 ನಮ್ಗೆ ಒಂದೊಂದು ತಿಂಗಳದ್ರದ್ದು KYC ಮಾಡ್ಲಿಕ್ಕೆ ಇರ್ತದೆ. ಮತ್ತೆ ಫೋಟೋ ಫೇಸ್ ಅಥೆಂಟಿಕೇಶನ್ ಮಾಡುವಂತದ್ದು, ತಂಬು ಕೊಡುವಂತದ್ದು ಒಂದೊಂದ್ಸಲ ಅದು ಬರ್ತದೆ ಆ ರೀತಿ. ಮತ್ತೆ ಸರ್ಕಾರದಿಂದ ಏನಾದರೂ ಯಂತ್ರೋಪಕರಣ ಅದು ಇದ್ರೆ ನಾವು ರೈತರಿಗೆ ಫೋನ್ ಮಾಡಿ ಹೇಳ್ತೇವೆ. ನಾನು PVC ಪೈಪ್ ಬಂದಿತ್ತು, ಅದು ಕೂಡ PVC ಪೈಪ್ ಬಂದಿದೆ ತಗೊಳ್ಳಿ ಅಂತೇಳಿ ತುಂಬಾ ಜನ ರೈತರನ್ನು ಕರ್ಕೊಂಡು ಹೋಗಿ ಅರ್ಜಿ ಕೊಟ್ಟು ಅವರಿಗೆ ದೊರಕಿಸುವಂತ ವ್ಯವಸ್ಥೆ ಮಾಡಿದ್ದೇನೆ. ಟಾರ್ಪಲ್ ತೆಗೆಸಿಕೊಟ್ಟಿದ್ದೇನೆ ತುಂಬಾ ಜನರಿಗೆ ಸಬ್ಸಿಡಿಯಲ್ಲಿ, ಅಂದ್ರೆ 3,600 ರೂಪಾಯಿ ಉಂಟು, 1,800 ರೂಪಾಯಿಗೆ ಟಾರ್ಪಲ್ ನಮ್ಗೆ ಕೆಲವರಿಗೆ ಕೊಟ್ಟಿದ್ದಾರೆ, ಅವ್ರಿಗೆ ಬೇಕು ಅಂತ ಹೇಳಿದಕ್ಕೆ ಕೃಷಿ ಇಲಾಖೆಯಿಂದ ದೊರಕಿಸಿ ಕೊಟ್ಟಿದ್ದಾರೆ. ಗ್ರಾಮದ ಕೃಷಿಕರಿಗೆ ಇಷ್ಟೊಂದು ಸಹಕಾರ ಕೊಡ್ತೀರಿ, ಒಂದರ್ಥದಲ್ಲಿ ಕೃಷಿ ಸಖಿಯಾದ ನೀವು ಗ್ರಾಮೀಣ ಕೃಷಿ ಬದುಕಿನ ಪ್ರಾಣ ಸಖಿ ಅಂತಲೇ ಹೇಳ್ಬಹುದು. ನಿಮ್ಮ ಈ ಉತ್ಸಾಹದ ಹಿಂದಿನ ಪ್ರೇರಣೆ ಏನು? ಹೌದು, ನಾನು ಕೂಡ ಮೂಲತಃ ಕೃಷಿ ಕುಟುಂಬದಿಂದಲೇ ಬಂದವಳು. ನಮ್ಮ ಮನೆಯಲ್ಲಿ 10-15 ಹಸುಗಳನ್ನೆಲ್ಲ ಸಾಕ್ತದೆ, ಅದನ್ನೆಲ್ಲ ನೋಡಿ ನನಗೆ ಅಭ್ಯಾಸ ಇದೆ. ನನ್ನ ಅಪ್ಪ ಕೂಡ ರೈತರು, ಹಾಗಾಗಿ ಕೃಷಿಯಲ್ಲಿ ಮುಂಚಿನಿಂದ ನನಗೆ ಆಸಕ್ತಿ ಇದೆ. ಆದ್ರೆ ನಾನು ಸ್ವಲ್ಪ ಸಮಯ ಮದುವೆ ಆಗಿ ಸ್ವಲ್ಪ ಒಂದು 12 ತನಕ ನಾನು ಸಿಟಿ ಮಂಗಳೂರಲ್ಲಿ ಇದ್ದೆ, ಅಲ್ಲಿ ವಾಸ ಮಾಡ್ತಾ ಇದ್ದೆ. ಆ ನಂತರ ನನ್ಗೆ ಅಲ್ಲಿ ಏನು ಇಲ್ಲ, ನಾವು ಸಿಟಿ ನೋಡ್ಲಿಕ್ಕೆ ಚಂದ, ಅಲ್ಲಿ ಬದುಕಲಿಕ್ಕೆ ಚಂದ ಅಂತ ನನ್ನ ತಲೆಯಲ್ಲಿ ಯಾವಾಗ್ಲೂ ಓಡ್ತಾ ಇತ್ತು. ಈಗ ನಮ್ಮ ಊರಲ್ಲಾದ್ರೆ ತೋಟಕ್ಕೆ ಹೋದ್ರೆ ಸಾಕು, ಒಂದು ಹಲಸಿನ ಹಣ್ಣು ಸಿಗ್ತದೆ, ಮಾವಿನ ಹಣ್ಣು ಸಿಗ್ತದೆ, ಪೇರಳೆ ಹಣ್ಣು ಸಿಗ್ತದೆ, ಮತ್ತೆ ಅನನಾಸು ಸಿಗ್ತದೆ, ಮತ್ತೆ ಎಗ್ ಫ್ರೂಟ್ ಉಂಟು, ಸೀತಾಫಲ, ರಾಮಫಲ, ಬಾಳೆಹಣ್ಣು ಎಲ್ಲವೂ ಈಗ ನಮ್ಮ ತೋಟದಿಂದಲೇ ಸಿಗ್ತದೆ. ನಮ್ಗೆ ದುಡ್ಡು ಕೊಟ್ಟು ತರಬೇಕಂತ ಇಲ್ಲ. ನಾವು ಈಗ ಸಿಟಿಯಲ್ಲಿರುವಾಗ ಅರ್ಧ ಕೆಜಿ ಬಾಳೆಹಣ್ಣಿಗೆ 30-40 ರೂಪಾಯಿ ಕೊಡ್ತಾ ಇದ್ವಿ, ಅದು ಎಲ್ರಿಗೆ ಬರ್ತಿರ್ಲಿಲ್ಲ. ಈಗ ನಮ್ಗೆ ಒಂದು ಗೊನೆ ಕರೆದಿಟ್ರೆ ನೋಡಿ, ಒಂದು ವಾರಕ್ಕೆ ಎಷ್ಟು ಬೇಕಷ್ಟು ತಿನ್ನುವಷ್ಟು ನಮ್ಮ ತೋಟದಲ್ಲಿ ಆಗ್ತದೆ. ಹಾಗಾಗಿ ಕೃಷಿ ಅಂದ್ರೆ ಮೊದಲಿಂದಲೂ ನಂಗೆ ಇಂಟ್ರೆಸ್ಟ್ ಉಂಟು. ಮತ್ತೆ ತರಕಾರಿ ಕೂಡ ನಾವು ಒಕ್ಕೂಟದಲ್ಲಿ ಒಂದು 8 ಮಹಿಳೆಯರು ಸೇರಿ ತರಕಾರಿ ಮಾಡಿದ್ದೆವು ಕಳೆದ ವರ್ಷ. ಮತ್ತೆ ಒಂದು 150 ನೇಂದ್ರ ಬಾಳೆಹಣ್ಣಿನ ಗಿಡ ಹಾಕಿದ್ದು, 25-50 ಸಾವಿರ ನೇಂದ್ರದಿಂದ, ಒಂದು 25 ಸಾವಿರ ತರಕಾರಿಯಿಂದ, ಒಂದು 25 ಸಾವಿರ ನಮಗೆ, ಒಂದು 50 ಸಾವಿರ ಇದು ಬಂದಿದೆ. ಖರ್ಚು ಸಹ ಆಗಿದೆ, ಪೈಪ್ ಲೈನ್ ಎಲ್ಲ ಹಾಕಿದ್ದೇವೆ, ನೀರಿನ ವ್ಯವಸ್ಥೆ ಎಲ್ಲ ನಮ್ಗೆ, ಮತ್ತೆ JCB ಎಲ್ಲ ತಟ್ಟು ಮಾಡಿ ಎಲ್ಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರು ಪಂಚಾಯತ್ ವತಿಯಿಂದ ಮಾಡಿಕೊಟ್ರು, ನೀರಿನ ವ್ಯವಸ್ಥೆ ಎಲ್ಲ ಮಾಡಿಕೊಟ್ರು. ಹಾಗೆ ಚಂದ ಆಗ್ತಿತ್ತು, ಸಂಜೆ ಒಂದು ಟೈಮ್ ಪಾಸ್ ಆಗ್ತಿತ್ತು ಅಲ್ಲಿ ಹೋಗುವಾಗ. ಹಾಗೆ ಅದು ನೇಂದ್ರ ಬಾಳೆ ಕೃಷಿ ಕೂಡ ಮಾಡಿದ್ದೇವೆ, ತರಕಾರಿ ಕೂಡ ಮಾಡಿದ್ದೇವೆ. ಅದಕ್ಕೆ ನಮ್ಗೆ ನಮ್ಮ ಸಂಜೀವಿನಿ ಮಾತ ಸಂಜೀವಿನಿ ಒಕ್ಕೂಟಕ್ಕೆ ನಮ್ಗೆ ರಾಜ್ಯ ಪ್ರಶಸ್ತಿ ಬಂದಿದೆ ಈ ವರ್ಷ. ಒಕ್ಕೂಟದಿಂದ ಮತ್ತೆ ಕಸ ವಿಲೇವಾರಿಯ ಕೆಲಸವನ್ನು ಕೂಡ ಮಹಿಳೆಯರೇ ನಮ್ಮ ಇದರಲ್ಲಿ ಒಕ್ಕೂಟದಲ್ಲಿ ಮಾಡ್ತಾ ಇದ್ದಾರೆ. 2 ಮಹಿಳೆಯರು ಚಾಲಕಿಯರು, 1 ಕಸ ವಿಂಗಡಣೆ ಮಾಡುವವರು ಇದ್ದಾರೆ. ಅದರಲ್ಲಿ ಹಸಿ ಕಸ ಬರ್ತದಲ್ಲ, ಅದನ್ನು ನಾವು ಗೊಬ್ಬರವಾಗಿ ಬಾಳೆಗಿಡಗಳಿಗೆ ಹಾಕಿದ್ದೆವು, ತರಕಾರಿಗೆ ಬಾಳೆಗಿಡಕ್ಕೆಲ್ಲ. ಅದನ್ನು ಅವರು ಒಬ್ರು ಅಲ್ಲಿ ವಿಂಗಡಣೆ ಮಾಡ್ತಾರೆ, ಅದನ್ನು ಒಂದು ತೊಟ್ಟಿಗೆ ಹಾಕಿಡ್ತಾರೆ. ಅದು 1 ತಿಂಗಳಾಗುವಾಗ ಹುಡಿ ಹುಡಿಯಾಗಿ ಗೊಬ್ಬರದಾಗಿ ಆಗ್ತದೆ ಹಸಿ ಕಸ. ಒಣ ಕಸವನ್ನು ಮುಂಚೆ ಅದು ಸೇಲ್ ಮಾಡ್ತಾ ಇದ್ರು, ಅದರಿಂದ ಕೂಡ ಒಂದು ಆದಾಯ ಬರ್ತಾ ಇತ್ತು. ಈಗ ಅದು MRF ನವರು ಅವರು ಒಣ ಕಸವನ್ನೆಲ್ಲ ಅವರೇ ಬಂದು ತಗೊಂಡು ಹೋಗ್ತಾರೆ. ಈಗ ಏನು ಆದಾಯ, ಅದರಿಂದ ಆದಾಯ ಇಲ್ಲ. ಹಸಿ ಕಸ ಮಾರಿದ್ರೆ ಬರ್ಬೋದು. ಹಾಗೆ ಕೃಷಿಯಲ್ಲಿ ಕೂಡ ನಾವು ಈ ಕಸವನ್ನು ಸಂಗ್ರಹಿಸಿ ಗೊಬ್ಬರ ಮಾಡಿ ಕೃಷಿಗೆ ತೊಡಗಿಸಿಕೊಂಡಿದ್ದೆವು. ಇದು ಕೂಡ ಕೃಷಿ ಸಖಿ. ಹೌದು, ನಾನು ಕೃಷಿ ಸಖಿ, ಮತ್ತೆ ಮುಖ್ಯ ಪುಸ್ತಕ ಬರಹಗಾರರು, ಮತ್ತೆ ನಮ್ಮ ಒಕ್ಕೂಟದ ಅಧ್ಯಕ್ಷರು, ಮತ್ತೆ ಇತರ ಒಂದು 5 ಮಹಿಳೆಯರು ಬೇರೆ ಇದ್ರು ನಮ್ಮ ಸಂಘದ ಸದಸ್ಯರುಗಳು. ಹೈನುಗಾರಿಕೆ ಕ್ಷೇತ್ರಕ್ಕೂ ನಿಮ್ಮ ಸೇವಾ ವ್ಯಾಪ್ತಿ ಇದೆಯಾ? ಅಂದ್ರೆ ಕೃಷಿಕರಂದ್ರೆ ಮೇಡಮ್ ಇದು ಇರ್ಲೇಬೇಕಲ್ಲ. ಹೈನುಗಾರಿಕೆ ಕೂಡ ಅದು ಕೂಡ ನಮ್ಮ ಕೃಷಿಯ ಒಂದು ಭಾಗ. ಹೈನುಗಾರಿಕೆ ಕೂಡ ನಮ್ಮ ಗ್ರಾಮದಲ್ಲಿ 1196 ಮನೆಗಳಿವೆ. ಅದರಲ್ಲಿ ಒಂದು 2 ಮುಂಚೆ 400-500 ಬೆಳಿಗ್ಗೆ ಸಂಜೆ ಹೊತ್ತಿನಲ್ಲಿ ಡಿಪ್ಪೋಗೆ ಹಾಲು ಹಾಕ್ತಾ ಇದ್ರು. ಈಗ ಬರಬರ್ತಾ ಹಸು ಸಾಕುವವರ ಸಂಖ್ಯೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಈಗ ಉತ್ತೇಜನ ಮಾಡ್ತಾ ಇದ್ದೇವೆ, ಕೆಲವರು ಪುನಃ ವಾಪಸ್ ಹಿಂದಿನ ಇದಕ್ಕೆ ಹೋಗ್ತಾ ಇದ್ದಾರೆ, ಕೆಲವರು ಹಸುಗಳನ್ನೆಲ್ಲ ಸಾಕಣೆ ಮಾಡ್ತಾ ಇದ್ದಾರೆ. ಕಡಿಮೆ ಆಯ್ತಂದ್ರೆ ಕುಟುಂಬಗಳು ವಿಭಜನೆ ಆಯ್ತು. ಅಂದ್ರೆ ಮನೆಯಲ್ಲಿ ಒತ್ತಡ ಜಾಸ್ತಿ ಆಗ್ತದೆ, ಒಬ್ರೇ ಮಾಡ್ಕೊಳ್ಬೇಕು. ಒಬ್ರು ಗಂಡಸರ ಕೆಲಸಕ್ಕೆ ಹೋದ್ರೆ ಹೆಂಗಸರಿಗೆ ಫಂಕ್ಷನ್ಗೆ ಹೋಗುದ, ಮಕ್ಕಳನ್ನು ನೋಡಿಕೊಳ್ಳುವುದ, ಹಾಗೆ ಸಂಘ ಸಂಸ್ಥೆಗಳ ಇದಕ್ಕೆ ಹೋಗುದಂತಾಗಿದೆ. ಕೆಲವರು ಬೇರೆ ಬೇರೆ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿರುವುದರಿಂದ ಹಸು ಸಾಕುವವರ ಸಂಖ್ಯೆ ಈಗ ಕಡಿಮೆ ಆಗಿದೆ. ಅಂದ್ರೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ, ನಮ್ಗೆ ದನದ ಹಟ್ಟಿ ಎಲ್ಲ ಮಾಡ್ಲಿಕ್ಕೆ ಉದ್ಯೋಗ ಖಾತರಿಯಲ್ಲಿ ಎಲ್ಲ ಅವಕಾಶಗಳು ಉಂಟು ತುಂಬಾ. ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರು ಕೂಡ ನಮ್ಮ ಒಕ್ಕೂಟದ ಮೀಟಿಂಗ್ ಇರುವಾಗ ಮಾಹಿತಿಯನ್ನು ಕೊಡ್ತಾರೆ. ಪಂಚಾಯತ್ನ ಎಲ್ಲ ಮೆಂಬರ್ಗಳು ಕೂಡ ಸಪೋರ್ಟ್ ಮಾಡ್ತಾರೆ ನಮ್ಗೆ ಒಕ್ಕೂಟಕ್ಕೆ. ಹಾಗೆ ನಾವು ಈಗ ಮಾಹಿತಿ ಕೊಡ್ತಾ ಇದ್ದೇವೆ, ಒಂದಾದ್ರೂ ಹಸು ಸಾಕಿ, ನಾಟಿ ಹಸುವನ್ನು ಸಾಕಿ, ನಮ್ಗೆ ತುಪ್ಪ, ಹಾಲು, ಬೆಣ್ಣೆ, ಮೊಸರು ಎಲ್ಲದಕ್ಕೂ ನಮ್ಮ ಮನೆಯಲ್ಲೇ ಆಗ್ತದೆ. ಮತ್ತೆ ಪಶು ಇಲಾಖೆಯಿಂದ ಕೂಡ ಕಾಲಕಾಲಕ್ಕೆ ಚರ್ಮಗಂಟು ರೋಗಕ್ಕೆ, ಕೆಚ್ಚಲು ಬಾವು ರೋಗಕ್ಕೆಲ್ಲ ಇಂಜೆಕ್ಷನ್ ಚುಚ್ಚುಮದ್ದು ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಪಶು ಸಖಿ ಅವರನ್ನು ಜೊತೆ ಅವರಿಗೆ ಪಶು ಸಖಿ ಅಂತ ಇದ್ದಾರೆ, ಅವರನ್ನು ಕರ್ಕೊಂಡು ಅವರು ಫೀಲ್ಡ್ಗೆ ಹೋಗ್ತಾರೆ. ಹಾಗಾಗಿ ಈಗ ತುಂಬಾ ಪ್ರೋತ್ಸಾಹ ಇದೆ, ಅವರನ್ನು ಪ್ರೇರೇಪಿಸುವಂತ ಕೆಲಸ ನಾವು ಮಾಡ್ತೇವೆ. ಕೃಷಿ ಸಖಿ, ಜಲ ಸಖಿ, ಪಶು ಸಖಿ, ಇನ್ನು ವನ ಸಖಿ ಅಂತ ಇದೆ. ಕಾಡಿನ ಉತ್ಪತ್ತಿಗಳನ್ನು ಮಾರುವಂತ ಅದು ನಮ್ಮ ಗ್ರಾಮದಲ್ಲಿ ಈವರೆಗೆ ನಾವು ಮಾಡ್ಲಿಲ್ಲ, ಇಲ್ಲಿ ಇಲ್ಲಲ್ಲ ಅಷ್ಟು, ಅದಕ್ಕೆ ನಾವು ಮಾಡ್ಲಿ. ಬ್ಯಾಂಕ್ ಸಖಿಯಾಗಿಯೂ ಕಾರ್ಯನಿರ್ವಹಣೆ ಮಾಡ್ತೀರಿ. ಪಿಸಿ ಸಖಿ ಅಂತ ಉಂಟು, ಬ್ಯಾಂಕಿಂಗ್ ಕರೆಸ್ಪಾಂಡೆನ್ಸಿ ಅಂತ. ಅದರಲ್ಲಿ ನಾವು PMJJY, PMSBY ಅಂತ 2 ವಿಮೆಗಳನ್ನು, ಒಂದು 20 ಮತ್ತೊಂದು 436, ಒಟ್ಟು 456 ರೂಪಾಯಿ ವರ್ಷಕ್ಕೆ ಕಟ್ಟಿದ್ರೆ ಆಯ್ತು. ಯಾರಿಗಾದ್ರೂ ಏನಾದ್ರೂ ತೊಂದರೆ ಆದ್ರೆ ಅವರಿಗೆ ಒಂದು 2 ರೂಪಾಯಿ ಸಿಗ್ತದೆ, ಒಂದು ಬಿದ್ದು ಕೈಕಾಲು ಏನಾದ್ರೂ ಉದಾದ್ರೆ. ಮರಣ ಹೊಂದಿದವರಿಗೆ ಕೂಡ ಅದು 436 ರೂಪಾಯಿ ಕಟ್ಟಿದ್ರಲ್ಲಿ ಒಂದು 2 ರೂಪಾಯಿ ಸಿಗುವಂತದ್ದು. ಅದೆಲ್ಲ ಸಂಘದ ಮಹಿಳೆಯರಿಗೆ ನಾವು ಹೇಳ್ತೇವೆ ಮಾಡಿಸೋದು. ಕೆಲವರಿಗೆ ನಾನು ಅರ್ಜಿ ಫಾರ್ಮ್ ತಂದು ಫಿಲ್ಅಪ್ ಮಾಡಿ ಕೊಟ್ಟು ಮಾಡಿಸಿದ್ದು ಕೂಡ ಉಂಟು. ನಾನು ಬಿಸಿ ಸಖಿಯಾಗಿ ಕೂಡ ಕೆಲಸ ಮಾಡ್ತೇನೆ. ಇದಕ್ಕೆಲ್ಲ ನಿಮಗೆ ತರಬೇತಿ ಸಿಗ್ತದ? ಹೌದು, ನಮ್ಗೆ NRM ಎಲ್ಲ ವತಿಯಿಂದ ವರ್ಷಕ್ಕೆ 1 ಅಥವಾ 2 ತರಬೇತಿಗೆ ಕಳಿಸ್ತಾರೆ. ಒಂದೊಂದ್ ಸಲ ನಮ್ಗೆ ರುಡ್ಸೆಟ್ ಅಲ್ಲಿ ತರಬೇತಿ ಇರ್ತದೆ ಉಜಿರೆಯಲ್ಲಿ. ಕಳೆದ ಬಾರಿ ನೈಸರ್ಗಿಕ ಕೃಷಿ ಮತ್ತು ಸಮಗ್ರ ಕೃಷಿ ನಿರ್ವಹಣೆ ಬಗ್ಗೆ ಕೃಷಿ ವಿಜ್ಞಾನ ಕೇಂದ್ರ ಮಂಗಳೂರು. ಇಲ್ಲಿ ನಮಗೆ ಒಂದು 10 ದಿನಗಳ ತರಬೇತಿಯನ್ನು ಕೊಟ್ಟಿದ್ರು. ಅದರಲ್ಲಿ ನೈಸರ್ಗಿಕವಾಗಿ ಹೇಗೆ ಕೃಷಿ ಮಾಡುವುದು, ರಾಸಾಯನಿಕಗಳನ್ನು ಭೂಮಿಗೆ ಹಾಕದೆ ಕೃಷಿ ಹೇಗೆ ಮಾಡುವುದು ಅಂತೇಳಿ, ಅದರಲ್ಲಿ ಬೀಜೋಪಚಾರ ಹೇಗೆ ಮಾಡುವುದು, ಮತ್ತೆ ಬೀಜಾಮೃತ, ಜೀವಾಮೃತ, ದ್ರವರೂಪದ ಗೊಬ್ಬರಗಳನ್ನು ಹೇಗೆ ನಾವು ಸಿದ್ಧಪಡಿಸುವುದು ಅಂತೇಳಿ, ಬೀಜಾಮೃತ, ಜೀವಾಮೃತ, ಪಂಚಗವ್ಯ, ಜೈವಿಕ ಜೀರ್ಣಕ್ರಿಯಾ ಘಟಕಗಳನ್ನು, ಹಾಗೆ ನೀರು, ಸಗಣಿ, ದನದ ಗಂಜಲ, ಹೊಟ್ಟು ಅಂದ್ರೆ ಧಾನ್ಯಗಳ ಹೊಟ್ಟು 1-2 ಕೆಜಿ ಆಗುವಷ್ಟು, ಮತ್ತೆ ಒಂದು ಹಿಡಿ ಮಣ್ಣು, ಅದನ್ನೆಲ್ಲ ಒಂದು ಬ್ಯಾರಲ್ ಅಲ್ಲಿ ಹಾಕಿಟ್ಟು ದಿನಾಲು ತಿರುಗಿಸ್ತಾ ಇರ್ಬೇಕು. ಅಂದ್ರೆ ಒಂದೇ ಬೇಸ್ ಅಲ್ಲಿ ತಿರುಗಿಸಿ ತಿರುಗಿಸಿ ನೆರಳಿನಲ್ಲಿ ಇಡ್ಬೇಕು ಆ ಬ್ಯಾರಲ್ ಅನ್ನು. ಒಂದು 200 ಲೀಟರ್ ಆಗುವಷ್ಟು ಮಾಡಿ ಅದಕ್ಕೆ ಒಂದು 10 ಕೆಜಿ ಆಗುವಷ್ಟು ಸಗಣಿ, ಮತ್ತೆ ಒಂದು 5 ಲೀಟರ್ ಆಗುವಷ್ಟು ಗಂಜಲ, 1-2 ಕೆಜಿ ಆಗುವಷ್ಟು ಧಾನ್ಯಗಳ ಹೊಟ್ಟನ್ನು ಹಾಕ್ಬೇಕು ಅದಕ್ಕೆ, ಮತ್ತೆ ಒಂದು ಹಿಡಿ ನಮ್ಮ ತೋಟದ ಗೊಬ್ಬರ, ಅದನ್ನು ಹಾಕಿ ಮುಚ್ಚಿಡ್ಬೇಕು, ನೆರಳಿನಲ್ಲಿ ಇಡ್ಬೇಕು. ಆ ನೀರನ್ನು 1 ವಾರದ ನಂತರ ನಾವು ಗಿಡಗಳಿಗೆ ಸಿಂಪರಣೆ ಮಾಡಿದ್ರೆ ಅಲ್ಲಿ ಜೈವಿಕ ಕ್ರಿಯೆ ಉತ್ಪತ್ತಿಯಾಗಿ ಮಣ್ಣು ಫಲವತ್ತಾಗ್ತದೆ, ಉತ್ಪಾದನೆ ಜಾಸ್ತಿ ಆಗ್ತದೆ. ಹಾಗೆ ಮತ್ತೆ ಜೇನು ಕೃಷಿ ಕೂಡ ಹಾಗೆ, ನಾವು ಈಗ ತರಕಾರಿ ಮಾಡುವಾಗ ತೋಟದಲ್ಲಿ ಜೇನುಗೂಡು ಕೂಡ ನಾವು ತೋಟದ ಮಧ್ಯದಲ್ಲಿ ಇಟ್ಕೊಂಡ್ರೆ ನಮ್ಮ ಉತ್ಪಾದನೆ ಕೂಡ ಜಾಸ್ತಿ ಆಗ್ತದೆ, ನಮ್ಗೆ ಇನ್ನೊಂದು ಆದಾಯ ಕೂಡ ಆಯ್ತು. ಹಾಗೆ ನಾವು ಹಾಗೆ ರೈತರಿಗೆ ಹಾಗೆ ಹೇಳುದು, ಸಮಗ್ರ ಕೃಷಿಯನ್ನು ಮಾಡಿ ಅಂತ. ಕೆಲವರು ಏನ್ ಮಾಡ್ತಾರಂದ್ರೆ ಅಡಿಕೆ ಮಾತ್ರ ತೋಟ, ಅಡಿಕೆಗೆ ರೋಗ ಬಂದ್ರೆ ಔಷಧ ತೋಟ ಹೋದ್ರೆ ಹೋಯ್ತು, ಏನು ಆದಾಯ ಇಲ್ಲ. ಅದಕ್ಕೆ ಅಡಿಕೆ, ತೆಂಗು, ಬಾಳೆ, ಮತ್ತೆ ವೀಳ್ಯದೆಲೆ ನೆಡುವಂತದ್ದು, ಮತ್ತು ಹೈನುಗಾರಿಕೆ, ಮತ್ತೆ ಕಾಳುಮೆಣಸು, ನಾಟಿ ಕೋಳಿ, ಕೋಳಿ ಸಾಕಾಣಿಕೆ ಅಂತ ಎಲ್ಲವನ್ನು ಒಂದೇ ಇದರಲ್ಲಿ ಮಾಡಿಕೊಂಡ್ರೆ ಆಯಾಯ ಕಾಲಕ್ಕೆ ರೈತರಿಗೆ ಆದಾಯ ಬರ್ತಾ ಇರ್ತದೆ. ರೈತ ಸೋಲ್ಲಿಕ್ಕಿಲ್ಲ ಯಾವತ್ತು. ಈಗ ಎಲ್ಲ ನೋಡಿ ಸಾಲ ಮಾಡಿ ಸುಸೈಡ್ ಮಾಡ್ಕೊಳ್ತಾರೆ, ಎಲ್ಲ ಸುಟ್ಟು ಹೋಯ್ತು ಅಂತ. ಅವರು ಏನು ಒಂದೇ ಕೃಷಿಯಲ್ಲಿ ತೊಡಗಿರ್ತಾರೆ. ಪ್ರಕೃತಿ ವಿಕೋಪಗಳಿಂದ ನಷ್ಟ ಆದ್ರೆ ಅವನಿಗೆ ನಷ್ಟವೇ, ಆ ವರ್ಷ ಸಾಲ ಕಟ್ಟಲಿಕ್ಕೆಲ್ಲ ಆಗುದಿಲ್ಲಲ್ಲ. ಅದಕ್ಕೆ ಸಮಗ್ರ ಕೃಷಿಯನ್ನು ನೀವು ಸಮಗ್ರ ಕೃಷಿಯಲ್ಲಿ ತೊಡಗಿಸಿಕೊಳ್ಳಿ ಅಂತ ಹೇಳುವಂತದ್ದು. ಎರೆಹುಳ ಗೊಬ್ಬರಗಳನ್ನೆಲ್ಲ ಮಾಡಿ ಮನೆಯಲ್ಲಿ ತರಕಾರಿಗಳನ್ನು ನಮ್ಮ ಮನೆಯ ಉಪಯೋಗಕ್ಕೂ ಆಯ್ತು, ಹೆಚ್ಚುವರಿ ಆದದ್ದನ್ನು ನಾವು ಮಾರಿ ಆದಾಯ ಕೂಡ ಗಳಿಸಬಹುದು. ಹಸು ಇದ್ರೆ ಹಾಲು ಡೈರಿಗೆ ಹಾಕಬಹುದು, ಗೊಬ್ಬರ ಕೂಡ ನಮ್ಮ ಕೃಷಿಗೆ ಆಯ್ತು. ಹಾಗೆ ಕೋಳಿ ಸಾಕಾದ ಮಾಡಿದ್ರೆ ನಾವು ಬೆಳೆಸಿದಂತ ಕೋಳಿಯನ್ನು ತಿನ್ಲಿಕ್ಕೂ ಆಯ್ತು, ಉಳಿದದನ್ನು ಸೇಲ್ ಮಾಡಿದ್ರು ನಮ್ಗೆ ಆದಾಯ ಬರ್ತದೆ. ಹಾಗೆ ಕೃಷಿ ಅದೊಂದು. ಮತ್ತೆ ಖಾಲಿ ಜಾಗ ಇದ್ರೆ ಒಳ್ಳೊಳ್ಳೆ ಮರಗಳನ್ನು ನೆಡುವಂತದ್ದು, ಹಲಸಿನ ಮರ, ಮಾವು ಗಿಡ ಅಂತದನ್ನೆಲ್ಲ ಇಲಾಖೆಯಿಂದ ನಮ್ಗೆ ಮಾಹಿತಿ ಕೊಡ್ತಾರೆ, ಅದನ್ನು ನಾವು ರೈತರಿಗೆ ತಿಳಿಸ್ತಾ ಇರ್ತೇವೆ. ಹಾಗೆ ಹಿತ್ತಲ ಬಳಿಯಲ್ಲಿಯೇ 1-4 ನಿಂಬೆ ಗಿಡ ಹಾಕಿದ್ರು ಸೀಸನ್ ಅಲ್ಲಿ 700-800 ರೂಪಾಯಿ ಇರ್ತದೆ 1 ಕೆಜಿ ನಿಂಬೆ ಹಣ್ಣಿಗೆ. ಹಾಗೆ ಅಂತದನ್ನೆಲ್ಲ ಮಾಹಿತಿ ನಾವು ಮಹಿಳೆಯರಿಗೆ ಹೇಳ್ತಾ ಇರ್ತಾರೆ. ಒಂದು 100 ಜನರಿಗೆ ಮಾಹಿತಿ ಕೊಟ್ಟರೆ ಅದರಲ್ಲಿ ಒಂದು 30 ಜನ ಆದ್ರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತಾರೆ. ಒಟ್ಟು ಕೃಷಿಗೆ ಪರಿಸರಕ್ಕೆ ಎಲ್ಲ ಒಳ್ಳೆ ಪ್ರೇರಣೆ ನೀಡ್ತಾ ಇದ್ದೀರಿ. ಎಲ್ಲ ಕೃಷಿಗೆ ಪೂರಕವಾಗಿರುವಂತ ಪರಿಸರ ಉಳಿಬೇಕು, ನಮ್ದು ಹಾಳಾಗಬಾರ್ದು, ಕೃಷಿಯೂ ಬೆಳಿಬೇಕು, ರೈತನು ಬೆಳಿಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು. ಹಾಗೆ ಗ್ರಾಮದಲ್ಲಿಡೀ ಓಡಾಡಿ ಇಷ್ಟು ಕಾಳಜಿ ವಹಿಸ್ತೀರಿ, ನಿಮಗೆ ಏನು ಪ್ರತಿಫಲ ಸಿಗ್ತದೆ? ಕೃಷಿಕರು, ಇಲಾಖೆ, ಸರ್ಕಾರ ಇವರೆಲ್ಲ ನಿಮ್ಮ ಬಗ್ಗೆ ಹೇಗೆ ಕಾಳಜಿ ವಹಿಸ್ತಾರೆ? ಕಾಳಜಿ ಅಂತ ನಮ್ಗೆ ಇಷ್ಟ ತನಕ ಹಾಗೆ ಸಪೋರ್ಟ್ ಮಾಡ್ತಾರೆ. ತಾಲೂಕಿನ ನಮ್ಮ ವಲಯ ಮೇಲ್ವಿಚಾರಕರು ಇರ್ಬೋದು, ತಾಲೂಕಿನ ಮುಖ್ಯ ಮೇಲ್ವಿಚಾರಕರು ಅವರೆಲ್ಲ ಸಪೋರ್ಟ್ ಮಾಡ್ತಾರೆ, ಹೇಳ್ತಾರೆ ನೀವು ಕೂಡ ವಿಮೆ ಮಾಡ್ಕೊಳ್ಳಿ, ಮತ್ತೆ ನೀವು ಕೂಡ ಮನೆಯಲ್ಲಿ ಏನಾದ್ರೂ ಸ್ವ ಉದ್ಯೋಗ ಮಾಡ್ಕೊಳ್ಳಿ, ಇದು ಕೆಲಸ ಮಾಡುವ ಜೊತೆಗೆ ನಿಮ್ಮ ಕೆಲಸವನ್ನು ಕೂಡ ಮಾಡಿ ನೀವು ಬೇರೆಯವರಿಗೆ ಫಸ್ಟ್ ನೀವು ಕೂಡ ಮೇಲೆ ಬನ್ನಿ ಅಂತ ಹೇಳ್ತಾರೆ. ಹಾಗೆ ನಾವು ಕೂಡ ಏನಾದ್ರೂ ಮನೆಯಲ್ಲಿ ಮಾಡ್ತಾ ಇರ್ತೇವೆ, ಸ್ವ ಉದ್ಯೋಗ ಆಗಿರ್ಲಿ, ಕೃಷಿ ಎಲ್ಲವನ್ನು ನಮ್ಮ ಮನೆಯ ಕೆಲಸ ಬೆಳಿಗ್ಗೆ 10 ಗಂಟೆ ಒಳಗಡೆ ಮುಗಿಸಿ ನಾವು ಮತ್ತೆ ಫೀಲ್ಡಿಗೆ ಹೋಗುವಂತದ್ದು. ತಿಂಗಳಿಡೀ ನೀವೇ ಕೆಲಸ ಮಾಡ್ತೀರಾ? ನಮ್ಗೆ 15 ದಿವಸ ಅಂತ ಹೇಳಿದ್ದು, ತಿಂಗಳಿಡೀ ಹೋಗ್ಬೇಕಾಗ್ತದೆ. ಒಮ್ಮೊಮ್ಮೆ ತರಬೇತಿ ಮೀಟಿಂಗ್ ಇರ್ತದೆ, ಕರೀತಾರೆ. ಮತ್ತೆ ನಾವು ಬೆಳಿಗ್ಗೆ 10 ಗಂಟೆಯಿಂದ 5 ಗಂಟೆ ಅಂತ ಫುಲ್ ಹಾಗೆ ವರ್ಕ್ ಮಾಡುದಿಲ್ಲ, ಮಧ್ಯಾಹ್ನ ತನಕ ಮಾಡ್ತೇವೆ. ಹಾಗಾಗಿ ಇಡೀ ತಿಂಗಳು ಕೆಲಸ ಮಾಡ್ತೇವೆ, ಇದು ಕೆಲಸ ಇದ್ರೆ ಕೆಲಸ ಮಾಡ್ತಾ ಇರ್ತೇವೆ. ಹಾಗೆ ವೇತನದ ಬಗ್ಗೆ, ವೇತನ ಒಂದು ನಮ್ಗೆ ಗೌರವಧನ ಅಂತ ಒಂದು ಸ್ವಲ್ಪ ಕೊಡ್ತಾರೆ. ವೇತನ ಹೇಳ್ಕೊಳ್ಳುವಂತದ್ದೇನಿಲ್ಲ, ಇದೊಂದು ಈಗ ಸಮಾಜ ಸೇವೆ ರೀತಿಯಲ್ಲಿ ಆಗಿದೆ. ಆದ್ರೂ ಇದ್ರ ಬಗ್ಗೆ ನಿಮ್ಗೆ ತುಂಬಾ ತೃಪ್ತಿ ಇದೆ? ತೃಪ್ತಿ ಇದೆ ಮೇಡಮ್. ಅಂದ್ರೆ ಈಗ ನಾವು ಮಹಿಳೆಯರಂತೇಳಿ 4 ಗೋಡೆ ಮಧ್ಯೆ ಮನೆಯಲ್ಲೇ ಇರುವಂತದ್ದು, ನಾನು ಯಾರು ಅಂತ ಹೇಳಿದ್ರೆ ನಾನು 4 ಜನರಿಗೆ ಹೇಳ್ಬೇಕಿತ್ತು, ಇಂಥವರ ಸೊಸೆ, ಇಂಥವರ ಹೆಂಡತಿ ಅಂತ ಹೇಳ್ಬೇಕಿತ್ತು. ಈಗ ನೋಡಿ ಶೋಭಕ್ ಅಂತ ಹೇಳಿ ನನ್ನನ್ನು ಡೈರೆಕ್ಟ್ ಈಗ ನೋಡಿ ಇವರು ಮಾತಾಡಿದ್ರು ನನ್ನ ಹತ್ರ, ಶೋಭಕ್ ಅಂದ್ರೆ ಅವರು ಅಂತ ಹೇಳಿ. ಹಾಗೆ ಅದೊಂದು ನಮ್ಗೆ ಐಡೆಂಟಿಫಿಕೇಶನ್ ಸಿಕ್ಕಿದೆ, ಮತ್ತೆ 4 ಜನರ ಪರಿಚಯ ಆಗಿದೆ, ಎಲ್ಲಿಯಾದ್ರೂ ಹೋಗುವಾಗ ನಮ್ಮನ್ನೊಂದು ಗುರುತಿಸ್ತಾರೆ, ಅದೆಲ್ಲ ಖುಷಿ ಇದೆ. ಮುಖ್ಯವಾಗಿ ಹಳ್ಳಿಯ ಕೃಷಿಕರು ನಿಮ್ಮನ್ನು ಹೆಚ್ಚು ಗುರುತಿಸ್ತಾರೆ, ಇಷ್ಟಪಡ್ತಾರೆ. ಹೌದು, ಈಗ ಒಂದು ಏನಾದ್ರೂ ಸಮಸ್ಯೆ ಇದ್ರೆ ಫಸ್ಟ್ ನಮ್ಗೆ ಕಾಲ್ ಮಾಡಿ ಕೇಳ್ತಾರೆ, ಇಂತ ಇಂತ ಯೋಜನೆ ಉಂಟಾ ಮೇಡಮ್, ನಮ್ಗೆ ಸಿಗ್ತದಾ ಅಂತೇಳಿ. ಆಯ್ತು ಸಿಗ್ತದೆ ಅಂತ ಹೇಳ್ತಾರೆ. ನೀವು ಕೂಡ ಬನ್ನಿ ಮೇಡಮ್ ಅಂತ ಹೇಳ್ತಾರೆ, ಕರೀತಾರೆ. ನಾವು ಕರ್ಕೊಂಡು ಹೋಗ್ತೇವೆ ಅವರನ್ನು ತಾಲೂಕಿಗೆ. ಕೆಲವರಿಗೆ ಗೊತ್ತಿರುವುದಿಲ್ಲ ಅರ್ಜಿ ಫಾರ್ಮ್ ಫಿಲ್ಅಪ್ ಮಾಡೋದು, ಅದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಅಂತೇಳಿ ಎಲ್ಲವನ್ನು ಹೀಗೆ ರೆಡಿ ಮಾಡಿಸಿಕೊಂಡು ನಾವು ಕೆಲವೊಮ್ಮೆ ಕರ್ಕೊಂಡು ಹೋಗಿ ಅವರಿಗೆ ಯೋಜನೆಯ ಪ್ರಯೋಜನಗಳನ್ನು ತೊಡಗಿಸಿಕೊಡ್ತೇವೆ. ಈಗ ನೀವು ಹೀಗೆ ಕರ್ಕೊಂಡು ಹೋಗ್ತೀರಲ್ಲ, ಇದಕ್ಕಿರುವಂತಹ ಖರ್ಚು ವೆಚ್ಚಗಳನ್ನು ಇಲಾಖೆ ಕೊಡ್ತದ? ಇಲ್ಲ ಇಲ್ಲ ಮೇಡಮ್, ನಮ್ಗೆ ನಾವೇ ನಮ್ಮ ಖರ್ಚು ನಾವೇ ನೋಡ್ಕೊಳ್ಳುವಂತದ್ದು. ಹೌದು, ಈ ವೇತನದೊಳಗೆ ಇದೆಲ್ಲ ಸೇರ್ತದೆ? ಎಲ್ಲ ಸೇರ್ತದೆ, ಹೌದು, ವೇತನದಲ್ಲಿ ಬರ್ತದೆ. ಮೇಡಮ್, ಈ ತನಕ ನಮ್ಗೆ ಒಂದು ತಿಂಗಳು ಕೂಡ ಮಿಸ್ ಮಾಡದ ಹಾಗೆ ಕೊಟ್ಟಿದ್ದಾರೆ. ಪ್ರತಿ ತಿಂಗಳು ಕೊಡ್ತಾರೆ ನಮ್ಗೆ ಒಂದು ದಿನಚರಿ ಅಂತ ಬರೀಲಿಕ್ಕಿದೆ. ಅದ್ರಲ್ಲಿ ನಾನು ಈ ತಿಂಗಳಲ್ಲಿ ಏನ್ ಕೆಲಸ ಮಾಡಿದ್ದೇನೆ ಅಂತ ಹೇಳಿ ಬರೀಬೇಕು. ಅದನ್ನು ನಮ್ಮ ಇಲಾಖೆ ಕೃಷಿ ಅಧಿಕಾರಿಗಳು ಸೈನ್ ಮಾಡಿ ಕೊಡ್ತಾರೆ. ಅದನ್ನು ಬಂದು ನಮ್ಮ ಒಕ್ಕೂಟದ ಮೀಟಿಂಗ್ ಅಲ್ಲಿ ಅಧ್ಯಕ್ಷರು ಸೈನ್ ಮಾಡಿ ನಮ್ಗೆ ಚೆಕ್ ಕೊಡ್ತಾರೆ. ಈ ದೇಶವ್ಯಾಪಿಯಾಗಿ ಸುಮಾರು 30,000 ಕೃಷಿ ಸಖಿಯರು ಸದ್ಯ ಇದ್ದಾರೆ, ಅದರಲ್ಲಿ ಒಂದು ನೀವು ಅಲ್ವಾ? ಒಂದಷ್ಟು ಕ್ಷೇತ್ರಗಳ ಸಖಿಯರ ಬಗ್ಗೆ ಆಗಲೇ ಒಂಚೂರು ತಿಳಿಸಿದ್ರಿ, ಮತ್ತೆ ಇನ್ಯಾವ ಸಖಿಯರು ಈ ತರ ಇದ್ದಾರೆ? ಬಿಸಿ ಸಖಿ, ವನ ಸಖಿ, ಕೃಷಿ ಸಖಿ, ಪಶು ಸಖಿ, ಮತ್ಸ್ಯ ಸಖಿ ಅಂತ ಇದ್ದಾರೆ. ಮೀನಿನ ಇದು ನಿರ್ವಹಣೆ ಮಾಡುವಂತ ಅವರು, ಮೀನುಗಾರಿಕೆ, ಮನೆಯಲ್ಲಿ ಮೀನ್ ಸಾಕ್ತಾರಲ್ಲ ಮೇಡಮ್, ಅದನ್ನೆಲ್ಲ ಮಾರುಕಟ್ಟೆಗೆ ತಲುಪಿಸುವಂತದ್ದು ಅದರ ವ್ಯವಹಾರ ಎಲ್ಲ ಇರ್ತದೆ, ಅದಿರ್ತದೆ. ಈಗ ಸದ್ಯಕ್ಕೆ ಅಷ್ಟಿದೆ. ಇದಕ್ಕೆಲ್ಲ ಬೇರೆ ಬೇರೆ ಮಂದಿಯನ್ನು ಗುರುತಿಸುದಲ್ಲ, ಒಬ್ಬರೇ ಎಲ್ಲ ಕೆಲಸವನ್ನು? ಬೇರೆ ಬೇರೆ ಮಂದಿ ಮಾಡ್ಲಿಕ್ಕೆ ನಾವು ಕೇಳ್ತೇವೆ, ಇಂತ ಇಂತ ಇಲ್ಲಿ ಖಾಲಿ ಇದೆ ಹುದ್ದೆಗಳು ಅಂತೇಳಿ. ಯಾರಾದ್ರೂ ಮುಂದೆ ಬಂದ್ರೆ ಅವರಿಗೆ ಕೊಡ್ತಾರೆ, ಸಂಘದ ಮಹಿಳೆಯರು ಆಗ್ಬೇಕು ಅದಕ್ಕೆ. ಅವರಿಗೆ ಇಂಟ್ರೆಸ್ಟ್ ಇಲ್ಲ, ನಾವು ಮನೆಯಲ್ಲಿ ಬೇರೆ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದೇವೆ ಅಂತೇಳಿ. ಸ್ವಲ್ಪ ಎಜುಕೇಶನ್ ಸಹ ಬೇಕು. ಜಲಸಖಿಯರು ಕೂಡ ಇದ್ದಾರೆ ಮೇಡಮ್ ನಮ್ಮಲ್ಲಿ, ಇನ್ನು ನೀರು ಬಿಡುವಂತಹ ವ್ಯವಸ್ಥೆ ಇಬ್ರು ಜಲಸಖಿಯರು ಕೂಡ ಇದ್ದಾರೆ. ಹಾಗೆ ಅದಕ್ಕೆಲ್ಲ ಎಜುಕೇಶನ್ ಎಲ್ಲ ಕೇಳ್ತಾರೆ. ಇವಾಗ ಮುಂಚೆ ಎಲ್ಲ 7th 8th ಆದವರನ್ನೆಲ್ಲ ತಗೊಂಡಿದ್ರು, ಇವಾಗ ತರಬೇತಿ ಇದೆ ಎಲ್ಲ, ಅದೆಲ್ಲ ಸ್ವಲ್ಪ ತಿಳ್ಕೊಳ್ಬೇಕಾಗ್ತದೆ. 10th ಕ್ಲಾಸ್ ಪಾಸ್ ಆಗಿರೋ, ಹೌದು, SLC PUC. ಜಲಸಖಿಯವರಿಗೆ PUC ಕೇಳಿದ್ದಾರೆ, ಮತ್ತೆ MBK ಕೂಡ PUC. ನಮ್ಗೆ ಕೃಷಿ ಸಖಿ ಪಶು ಸಖಿಗಳಿಗೆಲ್ಲ SSLC ಆಗಿರ್ಬೇಕಂತ ಕೇಳ್ತಾರೆ. ಈಗ ಮುಂಚೆ ಎಲ್ಲ ಸೆಲೆಕ್ಟ್ ಮಾಡಿದ್ರು ಅವಾಗ ಫಸ್ಟ್ ಯೋಜನೆ ಬಂದಾಗ, ಇವಾಗ ಎಜುಕೇಶನ್ ಕೂಡ ನೋಡ್ತಾರೆ. ಇದೆಲ್ಲ ಕೇಂದ್ರ ಸರ್ಕಾರದ ಯೋಜನೆ ಅಡಿ ಬರುವಂತದ್ದ? ಕೇಂದ್ರ ಮತ್ತು ರಾಜ್ಯ ಎರಡೂ ಕೂಡ. ರಾಜ್ಯ ಸರ್ಕಾರ ಕೂಡ ಅನುದಾನ ಹಾಕಬೇಕು, ಕೇಂದ್ರ ಕೂಡ ಇಷ್ಟು ಅಂತ ಕೊಡ್ತಾರೆ. ಒಟ್ಟಿನಲ್ಲಿ ಈ ಸಖಿಯ ಕೊಂಡಿ ಗ್ರಾಮೀಣ ಮಹಿಳೆಯರಿಗೆ ಮತ್ತು ಹಾಗೆ ಗ್ರಾಮೀಣ ಕೃಷಿಕರಿಗೆ ತುಂಬಾ ಉಪಕಾರ ಮಾಡ್ತದೆ. ತುಂಬಾ ಉಪಕಾರ ಮಾಡ್ತದೆ, ಹೌದು. ಅಂದ್ರೆ ಮುಂಚೆ ರೈತರಿಗೆ ಗೊತ್ತೇ ಇರಲಿಲ್ಲ, ಈಗ ಹೇಳ್ತಾರೆ ನಮ್ಮ ಊರಲ್ಲಿ, ನೀನು ಈಗ ಕೃಷಿ ಸಖಿಯಾಗಿ ಕೆಲಸ ಮಾಡುವುದರಿಂದ ನಮ್ಗೆ ತುಂಬಾ ಉಪಕಾರ ಆಗಿದೆ, ಏನೇನೆಲ್ಲ ಉಂಟು, ಎಲ್ಲಿ ಸಿಗ್ತದೆ, ಹೇಗೆ ಹೋಗ್ಬೇಕಂತೇಳಿ ನಾವೊಂದು ಕೃಷಿಕರ ಗುಂಪು ಮಾಡಿದ್ದೇವೆ, ನಮ್ಮ ಗ್ರಾಮದ ಕೃಷಿ ಯೋಜನೆಗಳು ಅಂತೇಳಿ, ಅದರೊಂದು ರೈತರ ಗುಂಪು ಅಂತ ಮಾಡಿ. ಆ ಗುಂಪಿಗೆ ನಾನು ಮೆಸೇಜ್ ಹಾಕ್ತೇನೆ, ವಾಟ್ಸ್ಆಪ್ ಗ್ರೂಪ್ ಹಾಕಿ ಮಾಡಿದ್ದೇನೆ. ಅದಕ್ಕೆ ಮೆಸೇಜ್ ಹಾಕುವಾಗ ನಂಗೆ ಕಾಲ್ ಮಾಡಿ, ಬೇಕಿದ್ದವರು ಕಾಲ್ ಮಾಡಿ ಕೇಳ್ತಾರೆ, ಹೇಗೆ ಇದು ನಾವು ಪಡ್ಕೊಳ್ಬಹುದಾ ಅಂತ. ಪಡ್ಕೊಳ್ಬಹುದು, ಬನ್ನಿ ಅಂತೇಳಿ, ನಾವು ಮಾಡಿಸಿಕೊಡುವ ಅಂತೇಳಿ ಬರ್ತಾರೆ. ಹಾಗೆ ಇನ್ನು ಈಗ ನಾವು ಬೆಳೆ ಸಮೀಕ್ಷೆ ಮಾಡ್ಲಿಕ್ಕೆ ಹೋಗುವವರಿದ್ದೇವೆ ಈ ವರ್ಷ, ಅದು ಕೂಡ ನಮ್ಗೆ ಕೊಟ್ಟಿದ್ದಾರೆ ಜವಾಬ್ದಾರಿ. ಮಹಿಳೆಯರೇ ಆಗಿರೋದ್ರಿಂದ ಸ್ವಲ್ಪ ಅಚ್ಚುಕಟ್ಟಾಗಿ ಮಾಡ್ತಾರೆ ಕೆಲಸ, ಇಷ್ಟೊತ್ತನಕ ಪುರುಷರಿಗೆ ಮಾತ್ರ ಕೊಟ್ಟಿದ್ರು, ಈಗ ಇನ್ನು ನೀವೇ ಮಾಡಿ ಅಂತೇಳಿ ಈ ವರ್ಷ ಅದು ಒಂದು ಹೊಸ ಕೆಲಸಕ್ಕೆ ಕೂಡ ಬರುವ ತಿಂಗಳಿಂದ ಕೈ ಹಾಕ್ತಾ ಇದ್ದೇನೆ. ಒಳ್ಳೇದಾಗ್ಲಿ ನಿಮಗೆ. ಇನ್ನೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಕೃಷಿ ಸಖಿಯಾಗಿ? ನೀವು ಕೃಷಿ ಬೆಳಿಬೇಕು ಮೇಡಮ್, ಕೃಷಿ ನಮ್ಮ ದೇಶದ ಬೆನ್ನೆಲುಬು. ಕೃಷಿ ಅಂದ್ರೆ ಭತ್ತ ಮುಖ್ಯವಾಗಿ, ಎಲ್ಲರೂ ಈಗ ಗದ್ದೆಗಳನ್ನ ತೆಗೆದು ವಾಣಿಜ್ಯ ಕೃಷಿಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಭತ್ತ ಕೃಷಿಗೆ ಜಾಸ್ತಿ ಒತ್ತು ಕೊಡಬೇಕು, ಭತ್ತ ಬೆಳಿಬೇಕು. ನಮ್ಗೆ ತಿನ್ಲಿಕ್ಕಾದ್ರೂ, ನಮ್ಮ ಮನೆಗೆ ಉಪಯೋಗ ಆಗುವಷ್ಟಾದ್ರೂ ನಾವು ನಮ್ಮ ನಮ್ಮ ಊರಿನಲ್ಲಿ ಬೆಳಿಬೇಕು. ಯಾವ ಕೃಷಿಯನ್ನು ಮರೆ ಆಗ್ಲಿಕ್ಕೆ ಬಿಡಬಾರ್ದು, ಎಲ್ಲವೂ ಬೇಕು. ಹಣ್ಣು ಹಂಪಲುಗಳು ಇರ್ಬೋದು, ವಾಣಿಜ್ಯ ಕೃಷಿ ಇರ್ಬೋದು, ತಾಳೆ ಕಂಗು, ಅದೆಲ್ಲವೂ ಬೇಕು. ಎಲ್ಲದಕ್ಕೂ ಪ್ರೋತ್ಸಾಹ ಇಲಾಖೆಯವರು ಕೊಡಬೇಕು, ನಮ್ಮ ರೈತರು ಅದನ್ನು ಮುಂದುವರಿಸಿಕೊಂಡು ಹೋಗ್ಬೇಕು. ಯಾವ ತಳಿಗಳು ನೋಡಿ, ಭತ್ತದ ತಳಿಗಳು ನಮ್ಗೆ ನೋಡ್ಲಿಕ್ಕೆ ಕೂಡ ಸಿಗುದಿಲ್ಲ. ಅಂತ ಭತ್ತದ ತಳಿಗಳನ್ನು ಕೂಡ ನಾವು ಮುಂದುವರಿಸಿಕೊಂಡು ಹೋಗ್ಬೇಕು, ಮತ್ತೆ ನಮ್ಮ ಮಕ್ಕಳಿಗೆ ಕೂಡ ನೋಡ್ಲಿಕ್ಕೆ ಸಿಗ್ಬೇಕು ನಮ್ಮ ಊರಲ್ಲಿ ಅಂತೇಳಿ. ಈಗ ನಮ್ಮ ಊರಲ್ಲಿ ಒಂದು 4 ರೈತರು ಮಾತ್ರ ಇದ್ದಾರೆ ಭತ್ತ ಬೆಳೆಯುವಂತವರು. ಎಲ್ಲ ಗದ್ದೆಗಳಿಗೆಲ್ಲ ತೋಟ ಇಟ್ಟಿದ್ದಾರೆ, ಕೆಲವರು ಅಡಿಲು ಬಿಟ್ಟಿದ್ದಾರೆ. ಅಂತವೆಲ್ಲ ಇನ್ನು ಇದಾಗ್ಬೇಕು. ಕೊನೆ ಪಕ್ಷ ಅಡಿಲು ಬಿಟ್ಟ ಗದ್ದೆಯಲ್ಲಿ ಆದ್ರೂ ಬೆಳೆ, ಗದ್ದೆಯಲ್ಲಿ ಆದ್ರೂ ಹೌದು ಬೆಳೆ ಮಾಡ್ಬೇಕು. ಎಲ್ಲರೂ ರೈತರು ಮುಂದೆ ಬರಬೇಕು. ಟ್ರಾಕ್ಟರ್ ಬಾಡಿಗೆಗೆ ಸಿಗ್ತದೆ ಇಲಾಖೆಯಲ್ಲಿ, ಮತ್ತೆ SC ST ರೈತರಿಗೆ ಫ್ರೀಯಾಗಿ ಉಚಿತವಾಗಿ ಭತ್ತದ ಬೀಜಗಳನ್ನು ಕೊಡ್ತಾರೆ. ಹಾಗೆ ಅದು ಸಹಾಯಧನ ಕೂಡ ಇದೆ. ಯಾಂತ್ರೀಕೃತವಾಗಿ ಮಾಡುವುದಾದ್ರೆ ಸ್ವಲ್ಪ ಕಡಿಮೆ, ನಾವೇ ಜನರನ್ನು ಆಳುಗಳನ್ನೆಲ್ಲ ಕೂಡಿಸಿಕೊಂಡು ಮಾಡುದಾದ್ರೆ ಅವರಿಗೆ ಸಹಾಯಧನ ಕೂಡ ಕೃಷಿ ಇಲಾಖೆಯಲ್ಲಿ ಕೊಡ್ತಾರೆ ಭತ್ತ ಕೃಷಿಗೆ. ಹಾಗೆ ಅದನ್ನೆಲ್ಲ ಉಪಯೋಗಿಸಿಕೊಳ್ಬೇಕು ರೈತರು. ಇಷ್ಟೆಲ್ಲ ಓಡಾಡ್ತೀರಿ, ಮನೆಯ ನಿರ್ವಹಣೆ ಹೇಗೆ ಮಾಡ್ತೀರಿ? ನಿಮ್ಮ ವೈಯಕ್ತಿಕ ವಿಷಯಗಳ ಬಗ್ಗೆ ಸ್ವಲ್ಪ ಪರಿಚಯ ಕೊಡಿ. ನನಗೆ 2 ಅತ್ತೆ ಮಾವ ಮುಂಚೆ ಜೊತೆಗೆ ಒಟ್ಟಿಗೆ ಇದ್ವಿ ನಾವು. ಈಗ 1 ಹಿಂದೆ ನನ್ನ ಅತ್ತೆ ತೀರ್ಕೊಂಡ್ರು, 2 ಹಿಂದೆ ನಮ್ಮ ಮಾವ ತೀರ್ಕೊಂಡ್ರು. ಮಾವನಿಗೆ 100 ವಯಸ್ಸಾಗಿತ್ತು, ವಯೋಸಹಜ ಕಾಯಿಲೆಯಿಂದ ಅವರು ತೀರ್ಕೊಂಡ್ರು. ನಾವು ಒಟ್ಟಿಗೆ ಎಲ್ಲ ಜೀವನ ಮಾಡ್ತಾ ಇದ್ವಿ. ನನ್ನ ಗಂಡ ಮಂಗಳೂರಲ್ಲಿ ಕೆಲಸ ಮಾಡ್ತಾರೆ. ನಮ್ಗೆ ಒಂದು 600 ಅಡಿಕೆ ಗಿಡ ಇದೆ, ಒಂದು 25 ತೆಂಗಿನ ಮರ, ಸ್ವಲ್ಪ ಕಾಳುಮೆಣಸು, ಬಾಳೆ ಗಿಡ, ಮತ್ತೆ ಕೆಲವೊಂದು ನಮ್ಗೆ ಬೇಕಾಗುವಷ್ಟು ಹಣ್ಣಿನ ಗಿಡಗಳು ಇದೆ. ಸ್ವಲ್ಪ ಸ್ವಲ್ಪ ತರಕಾರಿ ನಾವು ಮನೆಗೆ ತಿನ್ಲಿಕ್ಕೆ ಬೇಕಾದಷ್ಟು ನಾವೇ ಸ್ವಲ್ಪ ಸ್ವಲ್ಪ ಮಾಡಿಕೊಳ್ತೇವೆ. ಶೋಭಾ ಅವರೇ, ನಿಮ್ಮ ಸೇವೆಯ ಜೊತೆಗೆ ಒಂದಷ್ಟು ಸ್ಮರಣೀಯ ಸಂಗತಿಗಳು, ಸಂತೃಪ್ತಿ ತಂದ ಸಂದರ್ಭಗಳು ಇರಬಹುದು, ಹೇಳಿ. ಹೌದು, ನಮಗೆ ಇಲಾಖೆಯಿಂದ ಕೃಷಿ ಆತ್ಮ ಯೋಜನೆ ಅಡಿಯಲ್ಲಿ ನಮಗೆ ಇಲಾಖೆಯನ್ನು ಕೃಷಿ ಅಧ್ಯಯನ ಪ್ರವಾಸಗಳಿಗೆಲ್ಲ ಒಳ್ಳೊಳ್ಳೆ ಕಡೆಗಡೆ ಕರ್ಕೊಂಡು ಹೋಗಿದ್ದಾರೆ. ಅದರಲ್ಲಿ ನಾವು ಉತ್ತರ ಕನ್ನಡ ಜಿಲ್ಲೆಯ NB ಹೆಗ್ಡೆ ಅವರ ಮನೆಗೆ ಹೋಗಿದ್ದೇವೆ. ಅಲ್ಲಿ ಒಂದು ಕಾಳು ಮೆಣಸಿನ ಇದು ಮಾಡಿದ್ರು ಫಾರ್ಮ್, ತುಂಬಾ ಖುಷಿ ಆಯ್ತು ಅಲ್ಲಿ ನೋಡಿ. ಅಂದ್ರೆ ಒಂದು ಚೂರು ಜಾಗವನ್ನು ಕೂಡ ವೇಸ್ಟ್ ಮಾಡದೆ ನಾವೊಂದು ಚಪ್ರದ ಬಳ್ಳಿ ರೀತಿ ಒಂದು ಹೂವಿನ ಗಿಡಗಳನ್ನು ನಾವು ಯಾವ ರೀತಿ ಬೆಳೆಸ್ತೇವೆ ಅದೇ ರೀತಿ ಅವರ ಮನೆಯ ಪಕ್ಕದಲ್ಲಿ ಒಂದು ಕಾಳು ಮೆಣಸಿನ ಗಿಡಗಳನ್ನೆಲ್ಲ ಬೆಳೆಸಿದ್ರು. ಗಿಡದ ತುಂಬಾ ಕಾಳು ಮೆಣಸನ್ನು ನೋಡಿ ತುಂಬಾ ಖುಷಿ ಆಯ್ತು. ಮೇಡಮ್, ನಮ್ಗೆ ಕೂಡ ಮನೆಯಲ್ಲಿ ಮಾಡಬೇಕು. ಮನೆಯ ನಮ್ಗೆ ಒಂದು 5 ಸೆನ್ಸ್ ಜಾಗ ಇದ್ರೆ ಸಾಕು. ಮನೆಯ ಪಕ್ಕದಲ್ಲಿ ಹೂವಿನ ಗಿಡದ ಪಕ್ಕದಲ್ಲಿ ಒಂದೊಂದು ಗಿಡಗಳನ್ನು ಕೂಡ ನಾವು ಹಾಕೊಂಡು ನಮ್ಗೆ ಮನೆಗೆ ಖರ್ಚಿಗೆ ಬೇಕಾಗುವಷ್ಟು ಉಳಿದದನ್ನು ಮಾರಬಹುದು. ಆ ರೀತಿ ಮಾಡಬಹುದು. ಮತ್ತೆ ನಿಂಬೆಹಣ್ಣಿನ ಗಿಡಗಳನ್ನು, ಕೆಲವರು ನಿಂಬೆಹಣ್ಣಿನ ಗಿಡಗಳು ಒಂದು 10 ಗಿಡ ಹಾಕಿ ಗಿಡದ ತುಂಬಾ ನಿಂಬೆಹಣ್ಣು ಇತ್ತು. ಅದು ಕೂಡ ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ಅದು ಸೀಸನ್ ಟೈಮ್ ಅಲ್ಲಿ ಕೆಜಿಗೆ 700-750 ರೂಪಾಯಿಗೆಲ್ಲ ಸೇಲ್ ಆಗ್ತದೆ ಅಂತ ಹೇಳಿದ್ರು. ಕೆಲವರು ನಮ್ಗೆ ಜಾಗ ಇಲ್ಲ, ನಮ್ಗೆ ಕೃಷಿ ಮಾಡ್ಲಿಕ್ಕೆ ಆಸಕ್ತಿ ಉಂಟು, ಜಾಗ ಇಲ್ಲ ಅಂತ ಹೇಳ್ತಾರೆ. 10 ಸೆನ್ಸ್ ಜಾಗ ಇದ್ರೂ ಸಾಕು ಮೇಡಮ್ ಕೃಷಿ ಮಾಡ್ಲಿಕ್ಕೆ. ಕೆಲವು ನಾವೊಂದು ಮಂಗಳೂರಲ್ಲಿ ಒಬ್ರು ಬ್ಯಾಪ್ಟಿಸ್ಟ್ ಡಿಸೋಸ್ ಅಂತೇಳಿ ಅವರ ಮನೆಗೆ ಹೋಗಿದ್ವಿ ಒಂದು ತರಬೇತಿ ಸಮಯದಲ್ಲಿ. ಅವರಿಗೆ ಸಹ ಇರುವುದು 5 ಸೆನ್ಸ್ ಜಾಗ. ಅವರು ಟೆರೆಸಿನ ಮೇಲೆ ಒಂದು 225 ರೀತಿಯ ಹಣ್ಣಿನ ಗಿಡಗಳನ್ನು ಬೆಳೆಸಿದ್ರು. ಅದು ಎಲ್ಲವೂ ಫಲವತ್ತಾಗಿತ್ತು, ಎಲ್ಲದರಲ್ಲಿ ಫಸಲು ಇತ್ತು. ಅದು ಕೂಡ ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ಅಷ್ಟು ನಾವು ಅಲ್ಲಿ ಹಣ್ಣಿನ ಗಿಡಗಳು, ನುಗ್ಗೆ ಗಿಡ ಮತ್ತೆ ಹಲಸಿನ ಹಣ್ಣಿನ ಗಿಡ ನಾನು ಕೂಡ ತಂದಿದ್ದೇನೆ. ಡ್ರ್ಯಾಗನ್ ಫ್ರೂಟ್ ನಮ್ಗೆ ಮನೆಗೆ ಆಗುವಷ್ಟು ಮಾತ್ರ ಹಾಕೊಂಡಿದ್ದೇನೆ. ಈ ಗಿಡ ಬೆಳೆದಿದೆ ಈಗ, ಹಾಗೆ ಅದು ನಂಗೆ ತುಂಬಾ ಖುಷಿ ಕೊಟ್ಟಂತದ್ದು. ಮತ್ತೆ ಹೀಗೆ ಕೆಲವೊಂದು ಐತಿಹಾಸಿಕ ಸ್ಥಳಗಳನ್ನು, ದೊಡ್ಡ ದೊಡ್ಡ ಕೃಷಿ ಫಾರ್ಮ್ ಮಾಡ್ತಾರಲ್ಲ, ಮಾವಿನ ಹಣ್ಣಿನ ಫಾರ್ಮ್, ಅಂತಕ್ಕೆಲ್ಲ ನಾವು ಕೃಷಿ ತೋಟಗಳಿಗೆಲ್ಲ ಭೇಟಿ ಕೊಟ್ಟಿದ್ದೆ. ಟೊಮೆಟೊ ಬೆಳೀತಾರಲ್ಲ, ಹಾಗೆ ನಾವು ಟೊಮೆಟೊ ಬೀಜ ತಂದು ಅಂಗಡಿಯಿಂದ ತಂದದ್ದೇ. ಟೊಮೆಟೊ ಬೀಜ ಮನೆಯಲ್ಲಿ ಪಾಟ್ ಅಲ್ಲಿ ಹಾಕಿ ನಾವು ಟೊಮೆಟೊ ಬೆಳೆಸಿ ನಾವು ತಿಂದಿದ್ದೇವೆ ಮೇಡಮ್. ಹಾಗೆ ಅದೆಲ್ಲ ನಮ್ಗೆ ತುಂಬಾ ಖುಷಿ ಆಗಿದೆ. ಅಧ್ಯಯನ ಪ್ರವಾಸಗಳೆಲ್ಲ ತುಂಬಾ ಖುಷಿ ಕೊಟ್ಟಂತದ್ದು ನಮ್ಗೆ. ಮನಸ್ಸಿದ್ರೆ ಮಾರ್ಗ ಅಂತ ತೋರಿಸಿ ಕೊಡ್ತಾ ಇದ್ದೀರಿ. ಹೌದು ಹೌದು ಮೇಡಮ್, ಹೌದು. ಅದು ನಮ್ಗೆ ನೋಡಿದಾಗ ಬೇರೆಯವರದ್ದು ನಮ್ಗೂ ಕೂಡ ಮಾಡ್ಬೇಕಂತೇಳಿ ಆಸಕ್ತಿ ಬರ್ತದೆ. ಒಂದು ಪಾಟ್ ಅಲ್ಲಿ ಒಂದು ತೆಂಗಿನೆಣ್ಣೆ ಕ್ಯಾನ್ ಇತ್ತು, ಅದನ್ನು ಕಟ್ ಮಾಡಿ ಅದರಲ್ಲಿ ಒಂದು ಬರೀ 2 ಟೊಮೆಟೊ ಗಿಡ ಹಾಕಿ ನಮ್ಗೆ ಒಂದು 2-3 ಕೆಜಿ ಆಗುವಷ್ಟು ಟೊಮೆಟೊ ಹಣ್ಣಾಗಿದೆ. ಹೌದು, ಅದು ಮಾತ್ರ ಗೊಬ್ಬರ ಮಾತ್ರ ನಾವು ಒಳ್ಳೆ ಗೊಬ್ಬರ ಹಾಕ್ಬೇಕು ಅದಕ್ಕೆ. ಹಾಗೆ ಎರೆಹುಳದ ಗೊಬ್ಬರ, ನಾನು ಒಂದು ಕೃಷಿ ಇಲಾಖೆಯ ಒಂದು ಕಾರ್ಯಕ್ರಮ ಇತ್ತು ತೆಂಗು ಬೆಳೆಗಾರರ, ಅಲ್ಲಿ ಎರೆಹುಳ ಗೊಬ್ಬರ ಮಾಡ್ತಾ ಇದ್ರು. ಅಲ್ಲಿಂದ ಒಂದು 2 ಕೆಜಿ ಗೊಬ್ಬರ ತಂದಿದ್ದೆ ನಾನು, ಟ್ರೈಕೋಡರ್ಮ ಮತ್ತದು. ಅದು ಸ್ವಲ್ಪ ಹಾಕಿ, ಟ್ರೈಕೋಡರ್ಮ ಸ್ವಲ್ಪ ಹಾಕಿ ಬೀಜ ಹಾಕಿದ್ದೆ, ಒಂದು ಬೀಜವೂ ಹಾಳಾಗ್ಲಿಲ್ಲ, ಎಲ್ಲ ಮೊಳಕೆ ಬಂದಿತ್ತು. ಅದೆಲ್ಲ ನಂಗೆ ತುಂಬಾ ಖುಷಿ ಕೊಟ್ಟಂತ ವಿಚಾರಗಳು. ಇನ್ನು ಹಾಳಾದ ಫ್ರಿಡ್ಜ್ ಅನ್ನು ಹೊರಗೆ ಹಾಕ್ತೇವಲ್ಲ, ಇದರ ಹೊರಮಯ್ಯ ದೊಡ್ಡ ಪೆಟ್ಟಿಗೆಯಲ್ಲಿ ಕೃಷಿ ಬೆಳೆಯುದಿದೆ, ಗೊತ್ತಾ ನಿಮ್ಗೆ? ಅದರಲ್ಲಿ ಕೂಡ ಕೃಷಿ ಮಾಡಿದವರು ಇದ್ದಾರೆ ಮೇಡಮ್. ಈಗ ನಾನು ಪಾಲಕ್ ಸೊಪ್ಪು ತಂದಿದ್ದೆ. ಪಾಲಕ್ ಸೊಪ್ಪು ಐಸ್ ಕ್ರೀಮ್ ಇದ್ದು ಉಂಟಲ್ವ ಡಬ್ಬಗಳು, ಅದರಲ್ಲಿ ಹಾಕಿ ಕೂಡ ಒಂದು 4-4 ಗಿಡ ಅದರಲ್ಲಿ ಸಹ ನಾವು ಮನೆಯ ಪಕ್ಕದಲ್ಲೇ ಸಿಟ್ಔಟ್ ಅಲ್ಲಿ ನಾವು ಬೆಳ್ಕೊಳ್ಬಹುದು. ಆ ರೀತಿ ಕೂಡ ಮಾಡಿದವರು ಇದ್ದಾರೆ, ನಾವು ಕೂಡ ಮಾಡಿದ್ದೇವೆ. ಸೊಪ್ಪುಗಳನ್ನೆಲ್ಲ, ಮೆಂತ್ಯ ಸೊಪ್ಪು, ಅರಿವೆ ಸೊಪ್ಪು, ಪಾಲಕ್ ಸೊಪ್ಪು, ಅದೆಲ್ಲ ನಮ್ಮ ಅಂಗಳದಲ್ಲಿ ಟ್ರೇ ಇಟ್ಟು ಅದರಲ್ಲಿ ಕೂಡ ನಾವು ಮಾಡ್ಕೊಳ್ಬಹುದು. ನಮ್ಮ ಮನೆಗೆ ಬೇಕಾಗುವಷ್ಟು, ಪ್ರತಿದಿನ ದುಡ್ಡು ಕೊಟ್ಟು ತರುವುದಕ್ಕಿಂತ ಆ ದಿನದ ನಮ್ಮ ಪದಾರ್ಥದ ವೆಚ್ಚ ಉಳಿತಲ್ವಾ ಮೇಡಮ್. ಹೌದು, 1-2 ತೆಂಗಿನ ಮರ ಮನೆಯ ಪಕ್ಕದಲ್ಲಿ, ಪಪ್ಪಾಯ ಗಿಡ, ಒಂದು ಬಸಳೆ ಗಿಡ, ಅದೆಲ್ಲ ಹಾಕಿದ್ರೆ ನಮ್ಗೆ ವಾರಕ್ಕಾಗುವಷ್ಟು ತರಕಾರಿ ನಮ್ಮ ಮನೆಯಲ್ಲೇ ಮಾಡ್ಕೊಳ್ಬಹುದು. ನಾವು ತರಕಾರಿ ಅಂಗಡಿಯಿಂದ ತರುವುದು ಕಡಿಮೆ. ಅದೇ ಟೊಮೆಟೊ ಹಣ್ಣು, ಕಾಯಿಮೆಣಸು ಸೀಸನ್ ಅಲ್ಲಿ ಇರುವುದಿಲ್ಲಲ್ಲ ಮೇಡಮ್, ಮಳೆಗಾಲದಲ್ಲಿ ಎಲ್ಲ ಜಾಸ್ತಿ ಅಂಗಡಿಯಿಂದ ತರ್ತೇವೆ. ಮತ್ತೆ ಮನೆಯಿಂದಲೇ ಇದು ಅಡುಗೆಗೆ ಉಪಯೋಗಿಸುವಂತದ್ದು. ಈಗ ಬಾಳೆಹಣ್ಣಿನ ಗೊಣೆ, ಅದರ ಬಾಳೆ ದಿಂಡು, ಅದೆಲ್ಲ ಒಳ್ಳೆ ಪದಾರ್ಥಗಳು ನಮ್ಗೆ. ಅಂತವನ್ನೇ ಜಾಸ್ತಿ ಉಪಯೋಗಿಸಿ ಅಂತೇಳಿ ನಾವು ಸಂಘದಲ್ಲಿ ಮಹಿಳೆಯರಿಗೆ ಕೂಡ ಹೇಳ್ತೇವೆ, ಜಾಸ್ತಿ ಅಂಗಡಿಯಿಂದ ತರಬೇಡಿ, ಕೆಮಿಕಲ್ ಹಾಕಿರ್ತಾರೆ ಅಂತೇಳಿ. ನಾವು ಅದು ಸಾವಯವ ಮನೆಯಲ್ಲೇ ಮಾಡ್ಕೊಳ್ಬಹುದು. ನಾವು ಒಕ್ಕೂಟದಲ್ಲಿ ಕೂಡ ನಾವು ಪಂಚಾಯತಿಯಲ್ಲಿ ಮಾಡಿದ್ದೇವೆ, ಸಾವಯವವೇ ಮಾಡಿದ್ದೇವೆ. ಹಾಗೆ ಜನರು ಸಂಘದ ಮಹಿಳೆಯರು ಕೊಂಡೋಗ್ತಾ ಇದ್ರು, ಜಾಸ್ತಿ ಕೊಂಡೋಗ್ತಾರೆ. ನಾವು ಕೂಡ ಚಂದ ತಿಂದಿದ್ದೇವೆ, ತುಂಬಾ ತಿಂದಿದ್ದೇವೆ. ಬೆಂಡೆಕಾಯಿ ಎಲ್ಲ ಒಳ್ಳೆ ಆಗ್ತಾ ಇತ್ತು. ನೀವು ಭೇಟಿ ಕೊಡಿ ಮೇಡಮ್ ನಮ್ಮ ಮನೆಗೆ ಒಮ್ಮೆ. ಒಳ್ಳೇದು ಶ್ರೀಮತಿ ಶೋಭಾ ಅವರೇ, ಕೃಷಿ ಸಖಿಯಾಗಿ ಸ್ವತಃ ಕೃಷಿ ಸುಖಿಯೂ ಆಗಿ ಈ ಕಡೇಶಿವಾಲಯ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ರೈತ ಮಹಿಳೆಯರ ಜೀವಸಖಿಯೂ ಆಗಿ ತಮ್ಮ ಕಾರ್ಯ ಸಾಧನೆಗಳ ಬಗ್ಗೆ ನಮಗೆ ತಿಳಿಸಿಕೊಟ್ರಿ, ಧನ್ಯವಾದಗಳು. ಕೃಷಿ ಸಖಿಯನ್ನು ಒಳಗೊಂಡಂತೆ ಒಂದು ಗ್ರಾಮದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಿಗೆ ಈ ಸಖಿಯರ ನಿಯೋಜನೆ ನಿಜಕ್ಕೂ ತುಂಬ ಅಗತ್ಯ ಹಾಗೂ ಮಹತ್ವಪೂರ್ಣ. ಶೋಭಾ ಅವರೇ, ನಿಮ್ಮ ಈ ಹುರುಪು, ಉತ್ಸಾಹ, ಸೇವಾ ಮನೋಭಾವ ಹೀಗೆ ಮುಂದುವರಿಯಲಿ ಎಂದು ಹಾರೈಸುತ್ತೇವೆ. ನಮಸ್ಕಾರ, ಧನ್ಯವಾದಗಳು. ಇದುವರೆಗೆ ಬಂಟ್ವಾಳ ತಾಲೂಕು ಕಡೇಶಿವಾಲಯ ಗ್ರಾಮ ಪಂಚಾಯತ್ನ ಕೃಷಿ ಸಖಿ ಶೋಭಾ ಕೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸಾವಿತ್ರಿ ಪೂರ್ಣಚಂದ್ರ,

ಕಲಿಕೆ ನಿಬಾಲ ಮೊಸರಲಿ ಇಲಿಯುದಲಿ ಎನ್ನ ತೋಳವೆ ಮಲಗೆಂದು ಮುಗುಳು ನಗೆಯುದ ಮುತ್ತು ತಾರೆಂದು ಮುಗುಳು ನಗೆಯುದ ಮುತ್ತು ತಾರೆಂದು ಜಗದೊಡೆಯರ ಶ್ರೀ ಪುರಂದರ ವಿಠಲನ ಜಗದೊಡೆಯರ ಶ್ರೀ ಪುರಂದರ ವಿಠಲನ ಲಾಲಿಸಿದಳು ಮಗನ ಯಶೋದೆ ಲಾಲಿಸಿದಳು ಮಗನ ಈಗ ಕೇಳಿ ರಾಜ್ಕುಮಾರ್ ಭಾರತಿ ಹಾಡಿರುವ ವ್ಯಾಸರಾಯರ ರಚನೆ ಕೃಷ್ಣ ನೀ ಬೇಗನೆ ಬಾರೋ